ಇದುವರೆಗೆ ಒಂದೆರಡು ಪ್ರಕಟಣೆಗಳನ್ನ ಬನ್ನಿ. ಕಾರ್ಯಕ್ರಮದ ಕುರಿತು ನಮ್ಮ ಇಲಾಖೆಯ ಅಧಿಕಾರಿಗಳು, ರೈತ ಬಾಂಧವರು, ಸಾರ್ವಜನಿಕರು ಹೇಗೆ ಈ ಕಾರ್ಯಕ್ರಮದ ಕುರಿತು ತಮ್ಮ ವಿಚಾರ, ಅನಿಸಿಕೆ, ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾರೆ ಎಂಬಂತಹ ಒಂದು ಮಾಹಿತಿಯನ್ನ. ರೈತ ಬಾಂಧವರೇ, ನಿಮಗೆಲ್ಲ ತಿಳಿದ ಹಾಗೆ ಇವತ್ತು ನಾವು ರೇಡಿಯೋ ಕಿಸಾನ್ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೇವೆ. ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರಾದಂತಹ ಡಾಕ್ಟರ್ ಎಂ ಕೆ ನಾಯಕ್ ಅವರು ಸತತವಾಗಿ ಸುಮಾರು ವರ್ಷಗಳಿಂದ ನಮ್ಮ ರೇಡಿಯೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಜೊತೆಗೆ ಅವರ ವಿಜ್ಞಾನಿ ತಂಡವು ಸಹ ಸತತವಾಗಿ ಮಾಹಿತಿಯನ್ನ ರೇಡಿಯೋದ ಮುಖಾಂತರ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೊಡ್ತಾ ಬಂದಿದೆ. ಒಟ್ಟಾರೆ ವಿಸ್ತರಣೆ ಆಗಬೇಕಾಗಿತ್ತು, ತಂತ್ರಜ್ಞಾನಗಳು ರೈತರಿಗೆ ಮುಟ್ಟಬೇಕಾಗಿತ್ತು ಅಂತಂದ್ರೆ ಅವರು ಯಾವ ರೀತಿ ವಿಶ್ವವಿದ್ಯಾಲಯದ ರೀತಿಯಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ, ನಮ್ಮ ಒಂದು ಕಿಸಾನ್ ವಾಣಿ ಕಾರ್ಯಕ್ರಮ ಯಾವ ರೀತಿ ಅವರಿಗೆ ಉಪಯೋಗ ಆಗತ್ತೆ ಅಂತಕ್ಕಂತ ವಿಚಾರವನ್ನ ಇವತ್ತಿನ ಒಂದು ರೇಡಿಯೋ ಕಿಸಾನ್ ದಿನಾಚರಣೆ ಸಂದರ್ಭದಲ್ಲಿ ನಮ್ಮ ರೈತರೊಂದಿಗೆ ಹಂಚಿಕೊಳ್ತಿದ್ದಾರೆ. ಈ ರೇಡಿಯೋ ಕಿಸಾನ್ ದಿವಸದ ಶುಭಾಶಯಗಳನ್ನ ನಾನು ಸ್ಟೇಷನ್ ಸಿಬ್ಬಂದಿಗಳಿಗೆ ಮತ್ತು ಶ್ರೋತೃಗಳಿಗೆ, ವಿಶೇಷವಾಗಿ ರೈತ ಬಾಂಧವರಿಗೆ ಮತ್ತು ವಿಜ್ಞಾನಿ ಬಂಧುಗಳಿಗೆ ಈ ದಿನದ ಶುಭಾಶಯಗಳನ್ನ ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಸತತವಾಗಿ ಬಹಳ ವರ್ಷಗಳಿಂದ ಈ ಒಂದು ರೇಡಿಯೋ ಕಿಸಾನ್ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ವಿಜ್ಞಾನಿಗಳ ಒಂದು ಸಂದರ್ಶನ, ಯಾವ್ಯಾವ ವಿಜ್ಞಾನಿಗಳು ಏನೇನು ತಂತ್ರಜ್ಞಾನವನ್ನು ಮಾಡಿದ್ದಾರೆ, ಆ ತಂತ್ರಜ್ಞಾನ ವರ್ಗಾವಣೆಯ ಕುರಿತು ವಿಶೇಷವಾಗಿ ವಿಜ್ಞಾನಿಗಳ ಜೊತೆ ಸಂದರ್ಶನವನ್ನು ಈ ರೇಡಿಯೋ ಕಿಸಾನ್ ತರ್ತಾ ಇದೆ. ಎರಡನೇದಾಗಿ, ಯಾರು ತಮ್ಮ ಹೊಲದಲ್ಲಿ ಯಶಸ್ವಿಯಾಗಿ ತಮ್ಮ ಶ್ರೀಮಂತ ಅನುಭವದಿಂದ ಒಂದು ಯಶಸ್ಸನ್ನ ಕಂಡಿರುವಂತಹ ರೈತರ ಪರಿಚಯ ಮತ್ತು ಅವರ ಯಶೋಗಾಥೆಯ ಚಿತ್ರಣವನ್ನು ಕೂಡ ಈ ಒಂದು ಕಿಸಾನ್ ವಾಣಿಯಲ್ಲಿ ಬರ್ತಾ ಇದೆ. ಆಮೇಲೆ ಅದರ ಹೊರತಾಗಿ ಫೋನ್ ಇನ್ ಕಾರ್ಯಕ್ರಮ ತುಂಬಾ ಮೆಚ್ಚುವಂತದ್ದು ಅಂತಂದ್ರೆ, ಯಾವ್ಯಾವ ರೈತರು ಅಥವಾ ಸಾರ್ವಜನಿಕವಾಗಿ ಏನಾದ್ರೂ ಕೃಷಿ ಬಗ್ಗೆ ಕೇಳಬೇಕಂತಂದ್ರೆ ಪ್ರೋಗ್ರಾಮ್ ಫೋನ್ ಇನ್ ಕಾರ್ಯಕ್ರಮ ಪ್ರಶ್ನೆಗಳನ್ನ ಕೇಳಿ ಅನುಭವಿಗಳ ಜೊತೆ ಅಥವಾ ಎಕ್ಸ್ಪರ್ಟ್ ಜೊತೆಗೆ ತಂತ್ರಜ್ಞರ ಜೊತೆ ಮಾತಾಡುವಂತ ಒಂದು ಅವಕಾಶ ಕೂಡ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಆನ್ಸರ್ ತಗೋತಾರೆ. ಇನ್ನೊಂದು ವಿಶೇಷ ಅಂದ್ರೆ ಫೋನ್ ಔಟ್ ಕಾರ್ಯಕ್ರಮ, ಇದು ಬಹಳ ಮುಖ್ಯವಾದ. ಯಾಕಂತಂದ್ರೆ ರೇಡಿಯೋ ಕಿಸಾನ್ನ ಸಿಬ್ಬಂದಿಗಳು ಯಾವ್ಯಾವ ರೈತರ ಪರಿಚಯ ಇದೆ ಅಥವಾ ಗೊತ್ತಿದೆ ಅಂತ ತಿಳ್ಕೊಂಡು ಬೇರೆ ಬೇರೆ ಊರುಗಳಲ್ಲಿ ಹಳ್ಳಿಗಳಲ್ಲಿ ತಮ್ಮ ಒಂದು ವಿತರಣೆಯನ್ನ ಮಾಡೋಸ್ಕರ ಅವರನ್ನ ಸಂಪರ್ಕ ಮಾಡಿ ಅಲ್ಲಿ ಬೆಳೆ ಮಳೆ ಪರಿಸ್ಥಿತಿಯನ್ನ ತಿಳ್ಕೊಂಡು ಅದನ್ನ ರೈತರಿಗೆ ಪಸರಿಸೋದು ಕೂಡ ಒಂದು ರಿಯಾಲಿಟಿ ಶೋ. ಅದು ಬಹಳ ಇಂಪಾರ್ಟೆಂಟ್, ಅಂದ್ರೆ ರಿಯಲ್ ಟೈಮ್ ಅಸೆಸ್ಮೆಂಟ್ ಇರ್ತದೆ. ಈ ಸದ್ಯ ಏನ್ ಪರಿಸ್ಥಿತಿ ಇದೆ ಅಂತ ತಿಳ್ಕೊಂಡು ರೈತರ ಕಾಂಟ್ಯಾಕ್ಟ್ ಸಂಪರ್ಕ ಮಾಡಿ, ಹೌದು ಈಗೀಗ ನಡೀತಿದೆ, ಇಂಥ ಮಳೆ ಆಗಿದೆ, ಇಂಥ ಬೆಳೆ ಬೆಳೀತಾ ಇದೀವಿ, ಈ ಕೃಷಿ ಚಟುವಟಿಕೆಗಳು ನಡೀತಾ ಇದ್ದಾವೆ ಅಂತ ತಿಳ್ಕೊಂಡು ಅದನ್ನ ರೈತರಿಗೆ ಹೇಳುವಂತ ಒಂದು ಕಾರ್ಯಕ್ರಮ ಇದೆ. ಮತ್ತು ಪೇಟೆ ಧಾರಣೆ ಬಹುಮುಖ್ಯವಾದದ್ದು, ಇದನ್ನು ಕೂಡ ಕೊಡ್ತಾ ಇದ್ದಾರೆ. ನಮ್ಮ ರೇಡಿಯೋ ಕಿಸಾನ್ ದಿವಸದಲ್ಲಿ ನಾವು ಇನ್ನೂ ಒಂದು ಹೆಚ್ಚಿನ ಅಂತಂದ್ರೆ ಈ ವಾಟ್ಸಪ್ ಮತ್ತು ಯೂಟ್ಯೂಬ್ ಮತ್ತು ಟ್ವಿಟರ್ ಫೇಸ್ಬುಕ್ ನಲ್ಲೂ ಕೂಡ ಸೋಷಿಯಲ್ ಜಾಲದಲ್ಲಿ ಈ ಕಾರ್ಯಕ್ರಮವನ್ನ ಕೊಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ತುಂಬಾ ಸಂತೋಷ ಪಡುವಂತದ್ದು. ಅದರ ಜೊತೆಗೆ ನಮ್ಗೆ ಈ ಒಂದು ವಿಶೇಷವಾಗಿ ನಮ್ಮ ರಾಯಚೂರಿನ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲೇ ಇರೋದ್ರಿಂದ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳ ಒಂದು ಜಿಲ್ಲೆಗಳಲ್ಲಿ ಬೆಳೆಯುವಂತ ಬೆಳೆಗಳಿಗೆ ಮತ್ತು ಸಮಗ್ರ ಕೃಷಿಯ ಪರಿಕಲ್ಪನೆ, ಮೀನುಗಾರಿಕೆ ಇರ್ಬೋದು, ತೋಟಗಾರಿಕೆ ಮತ್ತೆ ಕೋಳಿ ಸಾಕಾಣಿಕೆ, ಮೀನುಗಾರಿಕೆ, ತೋಟಗಾರಿಕೆ ಎಲ್ಲ ಉಪಕಸುಬುಗಳನ್ನು ಕೂಡ ತಿಳಿಸಿ ಹೇಳುವಂತ ಒಂದು ಸೌಭಾಗ್ಯ ನಮ್ಗೆ ಈ ರೇಡಿಯೋ ಕಿಸಾನ್ ನಿಂದ ಕೃಷಿ ವಿಶ್ವವಿದ್ಯಾಲಯ ನೇರವಾಗಿ ಸಂಪರ್ಕ ಇದೆ. ನಮ್ಮ ಎಲ್ಲಾ ವಿಜ್ಞಾನಿ ಬಂಧುಗಳು ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ ಆಗಿರೋದು ತುಂಬಾ ಸಂತೋಷದ ವಿಚಾರ. ಆದ್ರೆ ಒಂದು ವಿಚಾರದಲ್ಲಿ ಅಂತಂದ್ರೆ, ಈಗ ಇಲ್ಲಿ ಸುಮಾರು ನಮ್ಮ ರಾಯಚೂರು ಜಿಲ್ಲೆನಲ್ಲಿ ನಾವು ಹೇಳ್ಬೇಕಂತಂದ್ರೆ ಶೇಕಡ 70-75% ರೈತರಿಗೆ ಈ ಇದರ ಒಂದು ಲಾಭ ಸಿಗ್ತಾ ಇದೆ. ಕೃಷಿ ರಂಗದಲ್ಲಿ ಆಗಿರುವ ಆವಿಷ್ಕಾರಗಳು, ತಂತ್ರಜ್ಞಾನಗಳು ಬಹಳ ಮುಟ್ಟಿರೋದ್ರಿಂದ ಒಳ್ಳೆ ಉತ್ಪಾದನೆ ಜಾಸ್ತಿ ಆಗಿದೆ. ಆದ್ರೆ ಖರ್ಚು ಕಡಿಮೆ ಮಾಡುವಲ್ಲಿ ಇನ್ನೂ ಹೆಚ್ಚಿನ ರೋಲು ವಿಶ್ವವಿದ್ಯಾಲಯ ಮತ್ತು ರೇಡಿಯೋ ಕಿಸಾನ್ ಸಂಘಟಕರು ಸೇರಿ ಈ ತಂತ್ರಜ್ಞಾನ ವರ್ಗಾವಣೆಯಲ್ಲಿ ಎಷ್ಟು ಮಟ್ಟಿಗೆ ನಾವು ಈ ಕಾಸ್ಟ್ ಅನ್ನ, ಏನು ಉತ್ಪಾದನೆಯ ವೆಚ್ಚವನ್ನ ಕಡಿಮೆ ಮಾಡುವಲ್ಲಿ ಮತ್ತೆ ಮಾರ್ಕೆಟ್ ಮತ್ತೆ ಸಂಸ್ಕರಣೆ ಮೌಲ್ಯವರ್ಧನೆ ಕುರಿತು ಬಹುಶಃ ಇನ್ನಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ರೆ ಇನ್ನಷ್ಟು ರೈತರಿಗೆ ಹೆಲ್ಪ್ ಆಗ್ತಾ. ಯಾಕಂದ್ರೆ ನಮ್ಮ ಪ್ರಧಾನಮಂತ್ರಿಗಳ ಆಶಯದಂತೆ ನಾವೇನು 75 ವರ್ಷ ಆದ್ಮೇಲೆ ರೈತರ ಆದಾಯ ದ್ವಿಗುಣಗೊಳಿಸಬೇಕು ಅಂತೇಳಿ ಏನು ಪ್ರಯತ್ನ ನಡೆದಿದೆ, ಆ ಅಮೃತ ಕಾಲ ಏನು ಶುರುವಾಗಿದೆ, ಆ ಗಳಿಗೆಯಲ್ಲಿ ನಾವು ಹೆಚ್ಚಿನ ಅವರ ಉತ್ಪಾದನೆಯ ಹೊರತಾಗಿ ಉದ್ದಿಮೆಯ ಲಕ್ಷಣ, ಉದ್ದಿಮೆಯ ಬಗ್ಗೆ ಗಮನ ಹರಿಸೋದು ಮತ್ತು ಎಲ್ಲವೂ ಆಗದ, ನೂರಕ್ಕೆ ನೂರ ಆಗೋದಿಲ್ಲ. ಆ ನೂರಲ್ಲಿ ಒಂದು ಶೇಕಡ 20-25 ಆದ್ರೂ ಉದ್ದಿಮೆ ಕಡೆ ಸ್ವಲ್ಪ ಲಕ್ಷ್ಯ ಹಾಕಿದ್ರೆ, ಮತ್ತೆ ಮಾರ್ಕೆಟ್ ಕಡೆಗೆ ತಾವೇ ಮಾರುಕಟ್ಟೆಯಲ್ಲಿ ಮಾಡುವಂತ ಒಂದು ಸೌಲಭ್ಯ ರೈತ ಉತ್ಪಾದಕರ ಸಂಘದಿಂದ ಮಾಡಿಕೊಳ್ಳುವಂಥದ್ದು, ಇದನ್ನು ಸೇರಿಸ್ಕೊಂಡ್ರೆ ಇನ್ನಷ್ಟು ಜಾಸ್ತಿ ಇದಾಗ್ತದೆ. ಪ್ರಸಾರವಾದ್ರೆ ಯಶೋಗತ ಇನ್ನಷ್ಟು ಹೋದ್ರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಆ ತರದ ಗಾಳಿ ಬೀಸಕ್ಕೆ ಶುರು ಆಗ್ತದೆ. ಮತ್ತು ನಮ್ಮ ಕೃಷಿ ತಂತ್ರಜ್ಞಾನದ ಮುಟ್ಟಬೇಕು ಅಂತ ಹೇಳ್ತೀವಿ, ಬರೀ ಉತ್ಪಾದನೆಗಷ್ಟೇ ಅಲ್ಲ. ಎರಡನೇ ಹಂತ ಅಂತಂದ್ರೆ ಅದು ಉದ್ದಿಮೆ, ಮೂರನೇ ಹಂತ ಅಂದ್ರೆ ಮಾರುಕಟ್ಟೆ. ಇದರಲ್ಲೂ ಕೂಡ ನಮ್ಮ ಈಗಿನ ಕರ್ನಾಟಕ ಸರ್ಕಾರ ಸೆಕೆಂಡರಿ ಡೈರೆಕ್ಟರೇಟ್ ಅಂತ ಮಾಡಿದೆ, ಅದಕ್ಕೆ ಅನುವಾಗಿ ಹಾಗೆ ನಾವು ಕೂಡ ಮುಂದುವರಿಯೋಣ ಅಂತ ಹೇಳ್ತಾ, ತಾವೇನು ರೇಡಿಯೋ ಕಿಶಾನ್ನಲ್ಲಿ ಇಷ್ಟೊಂದು ಚಂದದ ಕಾರ್ಯಕ್ರಮ 6:50 ಪ್ರಸಾರವಾಗೋದು ನಮ್ಗೆ ತುಂಬಾ ಸಂತೋಷ ತಂದಿದೆ. ಇದು ನಮ್ಮ ವಿಶ್ವವಿದ್ಯಾಲಯದ ವಿಜ್ಞಾನಿಗಳಿಗೆ ಒಂದು ಹೆಮ್ಮೆ ಪಡುವಂತ ವಿಚಾರ, ಯಾಕಂದ್ರೆ ನಾವು ವಿಜ್ಞಾನಿಗಳು ಸಂಶೋಧನೆ ಮಾಡದಷ್ಟಕ್ಕೆ ಆಗಿಲ್ಲ, ಅದರ ತಂತ್ರಜ್ಞಾನ ಮುಟ್ಟಬೇಕಂತಂದ್ರೆ, ಡೈಲಿ ಇದ್ರಲ್ಲಿ ಮುಟ್ಟಬೇಕಂತಂದ್ರೆ ರೇಡಿಯೋ ಈಗ ತುಂಬಾ ಜನಪ್ರಿಯತೆ ಆಗ್ತಾ ಇದೆ. ಒಂದು ಕಾಲದಲ್ಲಿ ಟಿವಿ ಇವೆಲ್ಲ ಬಂದ್ಮೇಲೆ, ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಇದ್ರಿಂದ ಇದು ಕಡಿಮೆ ಆಗ್ತಿತ್ತು ಅಂತ. ಆದ್ರೆ ನನಗನ್ಸ್ತದೆ ಪ್ರತಿ ದಿವಸ ನಾವು ಕೇಳ್ತಾ ಇದ್ದೀವಿ, ಅದರ ಮೆರಗು ಇನ್ನಷ್ಟು ಜಾಸ್ತಿ ಆಗ್ತದೆ, ಅದರ ಉಪಯುಕ್ತತೆ ಇನ್ನಷ್ಟು ಜಾಸ್ತಿ ಆಗಲಿ ಅಂತ ಹಾರೈಸುತ್ತಾ, ರೇಡಿಯೋ ಕಿಸಾನ್ ದಿವಸ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭಕಾಮನೆಗಳನ್ನು ಹಾಕ್ಲಿಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೇಳುಗರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ ನಾವು ರೇಡಿಯೋ ಕಿಸಾನ್ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ಹಿನ್ನೆಲೆಯಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶಕರಾದಂತಹ ಡಾಕ್ಟರ್ ಬಿ ಕೆ ದೇಸಾಯಿ ಅವರು ಸಾಕಷ್ಟು ಸಲ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರೈತರಿಗೆ ಉಪಯುಕ್ತ ಮಾಹಿತಿಯನ್ನ ಸತತವಾಗಿ ನೀಡ್ತಾ ಇರ್ತಾರೆ. ಜೊತೆಗೆ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ತಂತ್ರಜ್ಞಾನಗಳ ಬಗ್ಗೆ ರೈತರಿಗೆ ಪ್ರತಿನಿತ್ಯ ನಮ್ಮ ಆಕಾಶವಾಣಿ ಮುಖಾಂತರ ತಿಳಿಸಿಕೊಡ್ತಾ ಇದ್ದಾರೆ. ಕಿಸಾನ್ ವಾಣಿ ಕಾರ್ಯಕ್ರಮ ಈ ಭಾಗದ ರೈತರಿಗೆ, ಈ ಭಾಗದ ಜನತೆಗೆ ಯಾವ ರೀತಿ ಉಪಯೋಗ ಆಗ್ತಾ ಇದೆ, ಇನ್ನೂ ಏನು ಬದಲಾವಣೆಗಳನ್ನ ಮಾಡಬೇಕಾಗಿದೆ ಅಂತಕ್ಕಂಥ ವಿಚಾರವನ್ನ ಸಂಶೋಧನಾ ನಿರ್ದೇಶಕರಾದಂತಹ ಡಾಕ್ಟರ್ ಬಿ ಕೆ ದೇಸಾಯಿ ಅವರು ನಮ್ಮ ರೈತರೊಂದಿಗೆ ಹಂಚ್ಕೋತಾ ಇದ್ದಾರೆ. ಎಲ್ಲರಿಗೂ ಮೊಟ್ಟ ಮೊದಲನೇದಾಗಿ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಿಂದ ಈ ರೇಡಿಯೋ ಕಿಸಾನ್ ದಿವಸ ಅಥವಾ ಕಿಸಾನ್ ವಾಣಿಯ ಒಂದು ದಿನಾಚರಣೆಯನ್ನು ಏನು ಮಾಡ್ತಾ ಇದ್ದೀರಿ, ಎಲ್ಲರಿಗೂ ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯ ವತಿಯಿಂದ ಶುಭಾಶಯಗಳನ್ನು ತಿಳಿಸಲು ಇಚ್ಛೆ ಪಡ್ತಾ ಇದ್ದೇನೆ. ಎಲ್ಲ ರೈತ ಬಾಂಧವರಿಗೂ ಅತ್ಯಂತ ಒಂದು ಸಂತಸದ ದಿನ ಅಂತ ಹೇಳ್ಬಹುದು. ಯಾಕಂದ್ರೆ ನನಗೆ ತಿಳಿದ ಮಟ್ಟಿಗೆ ಇದು ಕಿಸಾನ್ ವಾಣಿ ಅಂದ್ರೆ ರೈತರ ಧ್ವನಿ, ಇದು ರೈತರ ಧ್ವನಿನೇ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ಇಲ್ಲಿ ರೈತರು ಬಂದು ಕಾರ್ಯಕ್ರಮ ಕೊಡ್ತಾರೆ, ತಮ್ಮ ಒಂದು ಅನುಭವವನ್ನು ಹೇಳ್ಕೊಳ್ತಾರೆ, ವಿಜ್ಞಾನಿಗಳು ಕೂಡ ತಮ್ಮ ಒಂದು ಅನುಭವವನ್ನು ಹಂಚಿಕೊಳ್ತಾರೆ. ಅಂದ್ರೆ ಇದರ ಒಂದು ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಇತ್ತೀಚೆಗೆ ಏನು ತಾಂತ್ರಿಕತೆಗಳು ಕೃಷಿಯಲ್ಲಿ ಆಗಿದೆ, ಅದನ್ನ ನಾವು ಬೇರೆಯವರೊಟ್ಟಿಗೆ ಅಂದ್ರೆ ಬೇರೆ ರೈತರು ಆ ಒಂದು ಕೃಷಿಯಲ್ಲಿ ತೊಡಗಿದವರಿಗೆ ಎಷ್ಟು ಮಟ್ಟಿಗೆ ಸಹಾಯ ಮಾಡಬಹುದು, ಅಷ್ಟೊಂದು ಈ ಮಾಧ್ಯಮದಿಂದ ಸಹಾಯ ಆಗ್ತಾ ಇದೆ. ಯಾಕಂದ್ರೆ ರೇಡಿಯೋ ಮಾಧ್ಯಮ ಏನಿದೆ, ಇದೊಂದು ಪವರ್ಫುಲ್ ಕಮ್ಯುನಿಕೇಷನ್ ಟೂಲ್, ಅಂದ್ರೆ ಪ್ರಬಲವಾದ ಸಂವಹನ ಮಾಧ್ಯಮ ಅಂತ ಹೇಳ್ಬೋದು. ಈಗಂತೂ ಮೊಬೈಲ್ ನಲ್ಲೇ ಬರ್ತಾ ಇದ್ದಾವೆ, ನಮಗೆ ಒಂದು ರೇಡಿಯೋ ಇದ್ರೆ ಸಾಕು ಎಲ್ಲ ಒಂದು ಕಾರ್ಯಕ್ರಮಗಳು. ರೈತರು ತಮ್ಮ ಕೆಲಸವನ್ನು ನಿಲ್ಲಿಸದೆ ತಮ್ಮ ಕೆಲಸವನ್ನು ಮಾಡುತ್ತಾ ಕೂಡ ಈ ಒಂದು ಕಾರ್ಯಕ್ರಮವನ್ನು ಆಲಿಸಬಹುದು. ಇದು ಇದರ ಒಂದು ಅಡ್ವಾಂಟೇಜ್ ಅಂತ ಹೇಳ್ಬಹುದು ನಮ್ದು ರೇಡಿಯೋದು. ಅದರಲ್ಲಿ ಈ ಕಿಸಾನ್ ವಾಣಿ ಈ ಒಂದು ಕಾರ್ಯಕ್ರಮ ಏನಿದೆ ನಮ್ಮ ರೈತರಿಗೆ ರೈತರಿಗೋಸ್ಕರನೇ ಇದೆ. ನನಗೆ ತಿಳಿದ ಮಟ್ಟಿಗೆ ಇದು ಈ ಭಾಗದ ರೈತರನ್ನಲ್ಲದೆ ಎಲ್ಲ ಭಾಗಗಳಲ್ಲೂ ಇದು ರೈತರಿಗೆ ಮನ ಮುಟ್ಟುವಂತೆ, ಇಲ್ಲಿ ಎಸ್ಪೆಷಲಿ ನಮ್ಮ ರಾಯಚೂರಿನಲ್ಲಿ ಏನ್ ಮಾಡ್ತಾ ಇದ್ದಾರೆ ನಮ್ಮ ಬಾವಲತಿಯವರು ಅವರು ಮತ್ತೆ ತಂಡದವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಆಯಾ ಒಂದು ಹಂಗಾಮಿನಲ್ಲಿ ಏನು ಬೇಕು ಮೊದಲೇ ಅವ್ರು ಶೆಡ್ಯೂಲ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ನಮ್ಮ ಹತ್ರ ಕೂಡ ಬಂದು ಡಿಸ್ಕಸ್ ಮಾಡ್ತಾರೆ ಅವರು. ಸೊ ಮಾಡಿ ನಮ್ಗೆ ಯಾವ ರೈತರಿಗೆ ಏನು ಇದೆ ಅವರ ಅಂದ್ರೆ ಇನ್ಫಾರ್ಮೇಶನ್ ರಿಕ್ವೈರ್ಮೆಂಟ್, ಯಾವ ಮಾಹಿತಿ ರೈತರಿಗೆ ಕೊಡಬೇಕು, ಯಾವ ಹಂಗಾಮಿನಲ್ಲಿ ರೈತರಿಗೆ ಯಾವ ಮಾಹಿತಿ ಕೊಟ್ರೆ ಅವರಿಗೆ ಉಪಯುಕ್ತ ಆಗ್ತದೆ. ಸೊ ಅದು ಒಂದು ನನಗೆ ಬಹಳ ಇಷ್ಟ ಆಯ್ತು ಈ ಒಂದು ಇದು. ಯಾಕಂದ್ರೆ ಈ ವರ್ಷ ನಾವು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಆಚರಣೆ ಮಾಡ್ತಾ ಇದ್ದೇವೆ. ಒಂದು 6 ತಿಂಗಳ ಮುಂಚೆನೆ ಅವ್ರು ನಮ್ಗೆ ಹೇಳ್ತಾ ಇದ್ರು, ಸರ್ ಒಂದು ವರ್ಷ ಪೂರ ನಾವು ಸಿರಿಧಾನ್ಯಗಳ ಒಂದು ವರ್ಷವನ್ನು ಆಚರಣೆ ಮಾಡ್ತಾ ಇದ್ದೇವೆ, ಪ್ರತಿ ವಾರ ಒಂದು ಕಾರ್ಯಕ್ರಮ ಬರುವಂತೆ ನಾವು ಇದನ್ನ ನಡೆಸಿಕೊಡ್ತೇವೆ ಅಂತೆ. ಅಂದ್ರೆ ಅವರ ಒಂದು ಆಸಕ್ತಿಯ ಒಂದು ಇದು ಸಿರಿಧಾನ್ಯಗಳ ವರ್ಷದಲ್ಲಿ ನಮ್ಮ ಕೊಡುಗೆ, ನಮ್ಮ ರಾಯಚೂರು ಆಕಾಶವಾಣಿಯಿಂದ ಏನು ಕೊಡುಗೆ ಅಂದ್ರೆ ಇದು ಒಂದು ಬಹಳ ಮುಖ್ಯ. ಖಂಡಿತವಾಗಿ ಈ ಕಿಸಾನ್ ವಾಣಿ ದಿನಾಚರಣೆ ಬಹಳ ಒಂದು ಅರ್ಥಪೂರ್ಣವಾಗಿದೆ. ಇದನ್ನ ಎಲ್ಲ ರೈತರಿಗೂ ಮತ್ತೊಂದು ಅಭಿನಂದನೆಗಳನ್ನು ತಿಳಿಸಿ ಶುಭಾಶಯಗಳನ್ನು ತಿಳಿಸಲು ಬಹಳ ನನಗೆ ಸಂತೋಷವೆನಿಸ್ತದೆ ಅಂತ ಹೇಳಲಿಕ್ಕೆ ನನಗೆ ಕೃಷಿ ವಿಜ್ಞಾನ ವಿಶ್ವದಿಂದ ನಾನು ಹೇಳ್ತಾ ಇದ್ದೇನೆ. ಲಿಂಗಸೂರು ಭಾಗದಲ್ಲಿ ಹಲವಾರು ಜನ ಪ್ರಗತಿಪರ ರೈತರು ವೈವಿಧ್ಯಮಯವಾದಂತಹ ಕೃಷಿಯನ್ನ ಮಾಡ್ತಾ ಇದ್ದಾರೆ. ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಸ್ತರಣಾ ಘಟಕ ಅಲ್ಲಿ ಕೆಲಸ ಮಾಡ್ತಾ ಇದೆ. ಸುಮಾರು ವರ್ಷಗಳಿಂದ ರೈತರಿಗೆ ವಿಶೇಷವಾದಂತಹ ಮಾಹಿತಿಯನ್ನು ಕೊಡಲಿಕ್ಕೆ ವಿಸ್ತರಣಾ ಘಟಕ ಪ್ರಯತ್ನ ಮಾಡ್ತಾ ಇದೆ. ವಿಸ್ತರಣ ಘಟಕದ ವಿಜ್ಞಾನಿಗಳೊಂದಿಗೆ ಆಕಾಶವಾಣಿಯ ಕಿಸಾನ್ ವಾಣಿ ಕಾರ್ಯಕ್ರಮ ಸಹ ಕೈ ಜೋಡಿಸಿದೆ ಅಂತ ಹೇಳಬಹುದು. ಈ ಒಂದು ಸಂದರ್ಭದಲ್ಲಿ ಅಲ್ಲಿಯ ಮುಖ್ಯಸ್ಥರು ವಿಜ್ಞಾನಿಗಳಾದಂತಹ ಡಾಕ್ಟರ್ ವಾಣಿಶ್ರೀ ಅವರು ನಮ್ಮ ಕಾರ್ಯಕ್ರಮ ಕಿಸಾನ್ ವಾಣಿ ಕಾರ್ಯಕ್ರಮ ಕುರಿತಾಗಿ ಅವರ ಅನಿಸಿಕೆಗಳನ್ನ ಮತ್ತು ಸಲಹೆ ಸೂಚನೆಗಳನ್ನ ಕೊಡ್ತಾ ಇದ್ದಾರೆ. ಕೇಳುಗರಿಗೆಲ್ಲ ನಮಸ್ಕಾರಗಳು. ಈ ಕಿಸಾನ್ ವಾಣಿ ಕಾರ್ಯಕ್ರಮ ಯಾವ ರೀತಿ ಬರ್ತಾ ಇದೆ ಅಂತ ಹೇಳಿದ್ರೆ, ನಮಗೆ ದಿನನಿತ್ಯ ಬೇಕಾಗಿರ್ತಕ್ಕಂತ ಒಂದು ಕೆಲಸ ಕಾರ್ಯಗಳಿಗೆ ಅನುಕೂಲ ಆಗ್ತಕ್ಕಂತ ಒಂದು ಮಾಹಿತಿಯನ್ನ ಪ್ರತಿನಿತ್ಯ ಒದಗಿಸ್ತಾ ಇರೋದು ಕಿಸಾನ್ ವಾಣಿ ಇರ್ಬೋದು. ಇವೆಲ್ಲ ತುಂಬಾ ಒಳ್ಳೆಯ ಕಾರ್ಯಕ್ರಮಗಳು. ಅದರಲ್ಲಿ ಪ್ರಮುಖವಾಗಿ ವಿಶ್ವವಿದ್ಯಾಲಯದಿಂದ ಬಿಡುಗಡೆಯಾಗಿರ್ತಕ್ಕಂಥ ತಂತ್ರಜ್ಞಾನಗಳನ್ನ ರೈತರಿಗೆ ಮುಟ್ಟಿಸೋದಕ್ಕೆ ನಾವೇನು ತರಬೇತಿಗಳು, ಪ್ರಾತ್ಯಕ್ಷಿಕೆಗಳು, ಫಾರ್ಮ್ ಟ್ರಯಲ್ಸ್ ಈ ತರದ್ದೆಲ್ಲ ಅನೇಕ ಕಾರ್ಯಕ್ರಮಗಳನ್ನ ಮಾಡಿದಾಗ್ಯೂ ಕೂಡ ತಲುಪದೇ ಇರತಕ್ಕಂಥ ರೈತರು ರೇಡಿಯೋ ಮುಖಾಂತರ ಅನೇಕ ಜನಗಳಿಗೆ, ರೈತರಿಗೆ ಒಂದೇ ಸಮಯದಲ್ಲಿ ಏಕಕಾಲಕ್ಕೆ ಅಂದ್ರೆ ನಿಗದಿತವಾದ ಸಮಯದಲ್ಲಿ ಪ್ರಸಾರ ಆಗೋದ್ರಿಂದ ಆ ಸಮಯಕ್ಕೆ ಅನೇಕ ರೈತರು ಅದರ ಮಾಹಿತಿಯನ್ನ ಪಡ್ಕೊಳ್ತಾ ಇರತಕ್ಕಂಥದ್ದು ತುಂಬಾ ವಿಶೇಷ. ಅದರ ಜೊತೆಗೆ ನಮ್ಮ ಮಹಿಳೆಯರಿಗೆ ಕೆಲವೊಂದು ಉಪಯುಕ್ತ ಮಾಹಿತಿಗಳು, ಸಾಕಷ್ಟು ಸಲ ಮಹಿಳೆಯರು ತರಬೇತಿಗಳಲ್ಲಿ ಪಾಲ್ಗೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ಅಂತಹ ಮಹಿಳೆಯರು ತಮ್ಮ ಮನೆಯಲ್ಲೇ ಕುಳಿತುಕೊಂಡಲ್ಲೇ ಅನೇಕ ವಿಚಾರಗಳನ್ನ, ಆರೋಗ್ಯದ ಬಗ್ಗೆ ಇರ್ಬೋದು, ಮಕ್ಕಳ ಪೂರಕ ಆಹಾರದ ಬಗ್ಗೆ ಇರ್ಬೋದು, ಅಥವಾ ತಮ್ಮ ಕಬ್ಬಿಣಾಂಶದ ಕೊರತೆಯಿಂದ ಆಗ್ತಕ್ಕಂತ ಸಣ್ಣ ಪುಟ್ಟ ಒಂದು ತೊಂದರೆಗಳನ್ನ ಸುಲಭವಾಗಿ ನಿವಾರಣೆ ಮಾಡಿಕೊಳ್ಳತಕ್ಕಂತ ಮಾಹಿತಿಗಳನ್ನ ಅನೇಕ ಕಾರ್ಯಕ್ರಮಗಳನ್ನ ಈ ಕಿಸಾನ್ ವಾಣಿಯಿಂದ ಬಿತ್ತರ ಮಾಡಿರ್ತಾರೆ. ಅಂತಹ ಕಾರ್ಯಕ್ರಮಗಳನ್ನ ಸುಲಭವಾಗಿ ಕೇಳೋದಕ್ಕೆ ತುಂಬಾ ಅನುಕೂಲ ಆಗಿದೆ. ನಂತರ ನಮ್ಮ ವಿಜ್ಞಾನಿಗಳಿಗೆ ಪ್ರಮುಖವಾಗಿ ಏನಂತ ಹೇಳಿದ್ರೆ, ನಾವು ನಮ್ಮಲ್ಲಿನ ತಂತ್ರಜ್ಞಾನಗಳನ್ನ ಕೆಲವೊಂದನ್ನ ಎಲ್ಲರಿಗೂ ತಲುಪೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹ ಸಮಯದಲ್ಲಿ ಕೆಲವು ದೂರವಾಣಿಗಳ ಮುಖಾಂತರ ನಾವು ಮೆಸೇಜ್ಗಳನ್ನ ಕಳಿಸ್ತಾ ಇರ್ತೇವೆ, ವಾಟ್ಸ್ಆಪ್ಗಳ ಮುಖಾಂತರನು ಕಳಿಸ್ತಾ ಇರ್ತೇವೆ. ಆದ್ರೆ ಎಲ್ಲರದು ನಂಬರು ನಮ್ಮಲ್ಲಿ ರಿಜಿಸ್ಟರ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ತಲುಪ್ತಕ್ಕಂತ ಒಂದು ಕಾರ್ಯಕ್ರಮ. ಒಂದೇ ಒಂದು ರೇಡಿಯೋ ಇದ್ರೆ ಹಳ್ಳಿಗಳಲ್ಲಿ ಅನೇಕ ಜನ ರೈತರು ಒಂದು ಕಟ್ಟೆ ಮೇಲೆ ಕೂತ್ಕೊಂಡು ಕೇಳೋದಕ್ಕೂ ಕೂಡ ಅನುಕೂಲ ಇರುತ್ತೆ. ಇಂತಹ ಒಂದು ಉಪಯುಕ್ತವಾದ ಕಾರ್ಯಕ್ರಮ ಇವತ್ತು ನಡೆಸ್ತಾ ಇರತಕ್ಕಂಥದ್ದು ಈ ನಮ್ಮ ರೇಡಿಯೋಗಳ ಮುಖಾಂತರ ಬಿತ್ತರ ಆಗ್ತಿರ್ತಕ್ಕಂಥದ್ದು ತುಂಬಾ ವಿಶೇಷವಾದ್ದು. ಈ ಕಾರ್ಯಕ್ರಮವನ್ನ ಈ ಭಾಗದ ಎಲ್ಲಾ ರೈತರು ಅದನ್ನ ಸದುಪಯೋಗ ಮಾಡಿಕೊಳ್ಳೋದಕ್ಕೆ ಒಂದು ಒಳ್ಳೆಯ ವೇದಿಕೆ ಅಂತ ಕೂಡ ಹೇಳಬಹುದು. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ಸಾಯಂಕಾಲ 6:50 ಹಲವಾರು ಇಲಾಖೆಯ ತಜ್ಞರು ತಮ್ಮ ಯೋಜನೆಗಳಿರಬಹುದು ಅಥವಾ ತಾಂತ್ರಿಕ ಮಾಹಿತಿಯನ್ನ ಪ್ರತಿನಿತ್ಯ ನಮ್ಮ ಆಕಾಶವಾಣಿಯ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಹಂಚಿಕೊತಾ ಇರ್ತಾರೆ. ಅದೇ ರೀತಿಯಾಗಿ ಪಶುವೈದ್ಯ ಸೇವಾ ಇಲಾಖೆ ಸಾಕಷ್ಟು ಮಾಹಿತಿಯನ್ನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ರೈತರಿಗೆ, ಜಿಲ್ಲೆಯ ರೈತರಿಗೆ ಕೊಡ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಸಲ ಭಾಗವಹಿಸಿ ಮಾಹಿತಿ ನೀಡಿದಂತ ಪಶುವೈದ್ಯ ಸೇವಾ ಇಲಾಖೆಯ ಪಾಲಿಕ್ಲಿನಿಕ್ ವಿಭಾಗದ ಉಪನಿರ್ದೇಶಕರಾದಂತ ಡಾಕ್ಟರ್ SS ಪಾಟೀಲ್ ರು ಈ ಒಂದು ಕಿಸಾನ್ ವಾಣಿ ಕಾರ್ಯಕ್ರಮ ಕುರಿತು ಅವರ ಅನಿಸಿಕೆಯನ್ನ ನಮ್ಮ ಕೇಳುಗರೊಂದಿಗೆ ಮತ್ತು ರೈತರೊಂದಿಗೆ ಈ ರೀತಿಯಾಗಿ ಹಂಚಿಕೊತಾ ಇದ್ದಾರೆ. ನಮಸ್ಕಾರ ಕೇಳುಗರಿಗೆ ಮತ್ತು ರೈತ ಬಾಂಧವರಿಗೆ. ಈ ಒಂದು ಕಿಸಾನ್ ವಾಣಿ ಕಾರ್ಯಕ್ರಮ ಸುಮಾರು ಹಲವಾರು ವರ್ಷಗಳಿಂದ ನಮ್ಮ ಆಕಾಶವಾಣಿ ರಾಯಚೂರು ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ. ಸೊ ಈ ಕಾರ್ಯಕ್ರಮದಲ್ಲಿ ನಾನು ಹಲವಾರು ಕಾರ್ಯಕ್ರಮಗಳನ್ನ ನೀಡ್ತಾ ಇದ್ದೀನಿ, ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಇರತಕ್ಕಂತಹ ಹಲವಾರು ಪಶುವೈದ್ಯರು ಸಹ ಈ ಒಂದು ನಮ್ಮ ಇಲಾಖೆಯ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಇದು ಯಾಕೆ ಇತ್ತೀಚೆಗೆ ನಮ್ಮ ಒಂದು ಈ ಕಾರ್ಯಕ್ರಮ ಪ್ರಚಲಿತವಾಗಿ ರೈತರಿಗೆ ಉಪಯುಕ್ತವಾಗಿದೆ ಅಂದ್ರೆ, ಈ ಕೃಷಿಗೆ ಪೂರಕವಾಗಿ ಹೆಚ್ಚು ಹೆಚ್ಚು ನಮ್ಮ ರೈತರು, ಅದರಲ್ಲಿ ನಮ್ಮ ಹಳ್ಳಿಯಲ್ಲಿ ಇರ್ತಕ್ಕಂತ ಯುವಕರು ಈ ಒಂದು ನಮ್ಮ ಇಲಾಖೆಯ ಕಾರ್ಯಕ್ರಮದಿಂದ ಹೈನುಗಾರಿಕೆ ಇರಬಹುದು, ಕುರಿ ಅಥವಾ ಮೇಕೆ ಸಾಕಾಣಿಕೆ, ಹಂದಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಬಗ್ಗೆ, ಅದು ಹಿತ್ತಲ ಕೋಳಿ ಸಾಕಾಣಿಕೆ ಅಂತ ಏನ್ ಹೇಳ್ತೀವಿ ನಾವು, ಈ ಒಂದು ಹಲವಾರು ಕಾರ್ಯಕ್ರಮಗಳಲ್ಲಿ ತಾವು ಒಂದು ಹಳ್ಳಿಗಳಲ್ಲಿ ಖಾಲಿ ಇರೋದಕ್ಕಿಂತ ಇಂಥ ಒಂದು ಕಸಬನ್ನ ಮಾಡಿದಾಗ ಆದಾಯದ ಜೊತೆಗೆ ತಮ್ಮ ಒಂದು ಕುಟುಂಬ ನಿರ್ವಹಣೆ ಮಾಡತಕ್ಕಂತ ಒಂದು ಅನುಕೂಲತೆಯನ್ನ ತಿಳ್ಕೊಂಡು ಕಾರ್ಯಕ್ರಮದಲ್ಲಿ ಹೆಚ್ಚು ಕೇಳಿಪಟ್ಟು ಇದನ್ನ ಅಳವಡಿಸಿಕೊಂಡಿದ್ದಾರೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಇಲಾಖೆಯ ಪರವಾಗಿ ಹಲವಾರು ಮಾಹಿತಿಗಳನ್ನ ನಾವು ನೀಡ್ತಾ ಇದ್ವಿ. ಅದು ಲಸಿಕಾ ಕಾರ್ಯಕ್ರಮ ಇರಬಹುದು, ಕೃತಕ ಗರ್ಭಧಾರಣೆ ಕಾರ್ಯಕ್ರಮ ಇರಬಹುದು, ಮೇವಿನ ಬೆಳೆಗಳ ಬಗ್ಗೆ ಇರಬಹುದು, ಬರ್ತಕ್ಕಂಥ ರೋಗಗಳ ಬಗ್ಗೆ ಇರಬಹುದು, ಆಮೇಲೆ ನಮ್ಮ ಇಲಾಖೆಯಿಂದ ದೊರೆತಕ್ಕಂಥ ಸೌಲಭ್ಯಗಳು ಮತ್ತು ಯೋಜನೆಗಳು. ಸೊ ಹಲವಾರು ಯೋಜನೆಗಳು ವರ್ಷ ವರ್ಷ ನಮ್ಮ ಒಂದು ಕೇಂದ್ರ ಸರ್ಕಾರ ಇರಬಹುದು ಮತ್ತು ರಾಜ್ಯ ಸರ್ಕಾರ ರೈತರಿಗೆ ಉಪಯುಕ್ತವಾದಂತಹ ಯೋಜನೆಗಳನ್ನ ನೀಡ್ತಾ ಇದ್ದಾರೆ. ಹಲವಾರು ಕಾರ್ಯಕ್ರಮಗಳನ್ನ ಒಂದು ಈ ಸಹಾಯಧನದ ರೂಪದಲ್ಲಿ ರೈತರಿಗೆ ಒದಗಿಸ್ತಾ ಇದೆ. ಇದ್ರ ಬಗ್ಗೆ ಮಾಹಿತಿ ಸಹ ನಾವು ನೀಡ್ತಾ ಇದ್ವಿ. ಇಲಾಖೆ ಕಾರ್ಯಕ್ರಮಗಳ ಹಲವಾರು ರೈತರು, ಪ್ರಗತಿಪರ ರೈತರ ಒಂದು ಅನಿಸಿಕೆಗಳನ್ನ ಸಹ ಈ ಒಂದು ಆಕಾಶವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರ ಆಗ್ತಾ ಇದೆ. ಈ ಕೇಂದ್ರ ಸರ್ಕಾರದ ಒಂದು ಯೋಜನೆ NLM ಅಂತ ಏನ್ ಹೇಳ್ತೇವೆ, ನ್ಯಾಷನಲ್ ಲೈವ್ ಸ್ಟಾಕ್ ಮಿಷನ್, ಈ ಯೋಜನೆ ಅಡಿ ಜಾನುವಾರುಗಳ ಒಂದು ವಿಮೆ ಇರಬಹುದು ಮತ್ತು ಸಾಲ ಸೌಲಭ್ಯ, ಈ ಕುರಿ ಸಾಕಾಣಿಕೆ, ಹೈನು ಸಾಕಾಣಿಕೆಗೆ ಮತ್ತು ಕೋಳಿ ಸಾಕಾಣಿಕೆ, ಹಂದಿ ಸಾಕಾಣಿಕೆಗೆ ಸಹಾಯಧನದ ರೂಪದಲ್ಲಿ ಅತಿ ಹೆಚ್ಚು ಪ್ರಚಲಿತವಾಗಿ ಈಗ ರೈತರು ಇದನ್ನ ಈ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ತೆಗೆದುಕೊಂಡು ಬರ್ತಾ ಇದ್ದಾರೆ. ಹಲವಾರು ರೈತರು ಸಹ ಈಗಾಗಲೇ ಈ ಒಂದು ಸಾಲ ಸೌಲಭ್ಯದ ಒಂದು ಯೋಜನೆಯ ಒಂದು ಪ್ರಯೋಜನ ಪಡೆದಿದ್ದಾರೆ. ಸೊ ಈ ಮಾಹಿತಿಯನ್ನು ಸಹ ನಾವು ಹಲವಾರು ಕಾರ್ಯಕ್ರಮಗಳಲ್ಲಿ ನಾವು ರೈತರಿಗೆ ನೀಡಿದ್ವಿ. ಸೊ ಸಾಕಷ್ಟು ರೈತರು ಒಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ನಮಗೆ ಫೋನ್ ಮುಖಾಂತರ, ಮತ್ತೆ ಇಲ್ಲಿ ಬಂದು ನಮ್ಮ ಸಂಸ್ಥೆಗಳಿಗೆ ಬಂದು ಭೇಟಿ ನೀಡಿದಾಗ ಸಹ ಹೇಳಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಾನು ಈ ಆಕಾಶವಾಣಿ ರಾಯಚೂರು ಕೇಂದ್ರಕ್ಕೆ ರೈತರ ಪರವಾಗಿ ಮತ್ತು ಇಲಾಖೆ ಪರವಾಗಿ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಇನ್ನು ಮುಂಬರುವ ದಿನಗಳಲ್ಲಿ ಅತಿ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳು ನಮ್ಮ ಇಲಾಖೆಯಿಂದ ರೈತರಿಗೆ ಉಪಯುಕ್ತ ಮಾಹಿತಿ ದೊರೀಲಿ ಅಂತ ಹೇಳಿ ನನ್ನ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ರೈತ ಬಾಂಧವರಿಗೆ ಮತ್ತೊಮ್ಮೆ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ರೇಡಿಯೋ ಕಿಸಾನ್ ದಿನಾಚರಣೆಯ ಶುಭಾಶಯಗಳನ್ನ ಮತ್ತೊಮ್ಮೆ ಎಲ್ಲರಿಗೂ ತಿಳಿಸ್ತಾ ಇವತ್ತು ನಮ್ಮೊಂದಿಗೆ ತೋಟಗಾರಿಕೆ ಇಲಾಖೆ ಹಿರಿಯ ಸಹಾಯಕ ನಿರ್ದೇಶಕರಾದಂತಹ ಶ್ರೀಯುತ ಮಹೇಶ್ ಅವರು ಸಾಕಷ್ಟು ವರ್ಷದವರೆಗೆ ರಾಯಚೂರು ಜಿಲ್ಲೆಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿ ಈಗ ಸಿರುಗುಪ್ಪ ಒಂದು ತಾಲೂಕಿನಲ್ಲಿ ಹಿರಿಯ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಹಲವಾರು ಸಲ ಭಾಗವಹಿಸಿ ಇಲಾಖೆ ಯೋಜನೆಗಳ ಬಗ್ಗೆ ರೈತರಿಗೆ ಮಾಹಿತಿ ನೀಡಿದ್ದಾರೆ. ಜೊತೆಗೆ ಒಟ್ಟಾರೆ ಈ ಒಂದು ಕಿಸಾನ್ ವಾಣಿ ಕಾರ್ಯಕ್ರಮ ಯಾವ ರೀತಿ ಇಲಾಖೆಗೆ ಮತ್ತು ರೈತರಿಗೆ ಉಪಯೋಗ ಆಯ್ತು, ಹೇಗೆ ಈ ಒಂದು ಕಾರ್ಯಕ್ರಮವನ್ನ ಅನುಭವಿಸ್ತಾ ಇದ್ದಾರೆ ಅಂತಕ್ಕಂತ ವಿಚಾರವನ್ನ ಮಹೇಶ್ ಅವರು ನಮ್ಮ ಕೇಳುಗರೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ನಮಸ್ಕಾರ. ಮೊದಲನೇದಾಗಿ ಕಿಸಾನ್ ವಾಣಿ ದಿವಸದ ಶುಭಾಶಯಗಳು. ಕಿಸಾನ್ ವಾಣಿ ಕಾರ್ಯಕ್ರಮ ರೇಡಿಯೋ ಕಾರ್ಯಕ್ರಮ 2005 ಪ್ರಾರಂಭ ಆಯ್ತು ಅಂದ್ರೆ ಡೈಲಿ 30 ನಿಮಿಷ ಇದು ಕಾರ್ಯಕ್ರಮ ನಡ್ಕೊಂತ ಬರ್ತಾ ಇದೆ. ಬಟ್ ನಾನು ಇಲಾಖೆ ನಾನು ಸೇರಿದ್ದು 2008. ಸೊ ಅವತ್ತಿಂದ ಕೂಡ ನಾನು ಮಾನ್ವೆಯಲ್ಲಿದ್ದೆ, ಆಮೇಲೆ ರಾಯಚೂರಿಗೆ ಬಂದೆ. ಅನೇಕ ಕಾರ್ಯಕ್ರಮಗಳು ರೈತ ಮಹಿಳೆಯರಿಗಿರ್ಬೋದು, ರೈತರಿಗಿರ್ಬೋದು, ಆಮೇಲೆ ಇಲಾಖೆ ಯೋಜನೆಗಳ ಬಗ್ಗೆ ಇರ್ಬೋದು, ಇಲಾಖೆಯ ಹೊಸ ತಂತ್ರಜ್ಞಾನಗಳ ಬಗ್ಗೆ ಇರ್ಬೋದು, ಬಹಳಷ್ಟು ಕಾರ್ಯಕ್ರಮವನ್ನ ನಾನು ಈ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೊಟ್ಟಿರ್ತೀನಿ. ಇದರಿಂದ ಬಹಳಷ್ಟು ರೈತರು, ಯಾಕಂದ್ರೆ ನಾನು ಇವತ್ತ ಬೇರೆ ಜಿಲ್ಲೆಗೆ ಬಂದಿದ್ರು ಕೂಡ ನನಗೆ ರೈತರ ಒಂದು ನಿಕಟಪೂರ್ವ ಒಂದು ಸಂಬಂಧ ಮತ್ತು ನನಗೆ ಯಾವುದೇ ಒಂದು ನನ್ನ ಒಂದು ನಾಲೆಜ್ ನ ಹಂಚಿಕೊಳ್ಳೋಕೋಸ್ಕರ ಈ ಒಂದು ಕಿಸಾನ್ ವಾಣಿ ಕಾರ್ಯಕ್ರಮ ನನಗೆ ಬೆನ್ನೆಲುಬಾಗಿ ನಿಂತಿತ್ತು. ಅಂದ್ರೆ ಇದು ಬ್ರಿಡ್ಜ್ ಆಗಿತ್ತು ನನಗೆ. ಹಲವಾರು ಕಾರ್ಯಕ್ರಮದಿಂದನೇ ನಾನು ರೈತರಿಗೆ ಪರಿಚಯ ಆದೆ. ಈಗ ಇಲಾಖೆಯ ಅನೇಕ ಯೋಜನೆಗಳು, ಯಾಕಂದ್ರೆ ನಮ್ಮಲ್ಲಿ ಈ ಸಿಬ್ಬಂದಿ ಕೊರತೆಯಿಂದ ಎಲ್ಲಾ ಯೋಜನೆಗಳನ್ನ ಕೂಡ ನಾವು ಹೋಬಳಿ ಮಟ್ಟದಲ್ಲಿ ಅಥವಾ ಗ್ರಾಮ ಮಟ್ಟದಲ್ಲಿ ಹೋಗಿ ಮುಗಿಸಕ್ ಆಗಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಕಿಸಾನ್ ವಾಣಿ ಕಾರ್ಯಕ್ರಮದಿಂದ ಅನೇಕ ಯೋಜನೆಗಳು ಇರ್ಬೋದು, ತಂತ್ರಜ್ಞಾನಗಳು ಏನೇನ ಬಳಸಿಕೊಂಡು ಅವರು ಸಕ್ಸಸ್ ಆಗಿರ್ತಿರ್ಬೋದು, ಆಮೇಲೆ ಇನ್ಸೂರೆನ್ಸ್ಗಳ ಬಗ್ಗೆ ಇರ್ಬೋದು, ಯಾಕಂದ್ರೆ ಕಾಲಮಾನಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಯಕ್ರಮಗಳನ್ನ ಕಿಸಾನ್ ವಾಣಿ ಕಾರ್ಯಕ್ರಮದ ಮುಖಾಂತರ ಹಲವಾರು ಹಳ್ಳಿಗಳಿಗೆ, ಅಂದ್ರೆ ಎಲ್ಲಿ ತನಕ ಇದು ವ್ಯಾಪಿಸಿದೆ ಅಲ್ಲಿ ಎಲ್ಲಾ ರೈತರಿಗೂ ಮುಟ್ಟಿದೆ. ಆ ರೈತರು ಇವತ್ತಿಗೂ ಕೂಡ ನನಗ ಫೋನ್ ಮಾಡ್ತಿರ್ತಾರೆ, ಸರ್ ನೀವು ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇಂಥ ಒಂದು ಕಾರ್ಯಕ್ರಮ ಕೊಟ್ಟಿದ್ರಿ, ಅದ್ರ ಬಗ್ಗೆ ಬಹಳ ಚೆನ್ನಾಗಿ ಮೂಡುವಂತ, ಅದ್ರದ್ದು ಮುಂದುವರೆದು ಸರ್ ಇಂಥದ್ದು ಹೆಂಗ್ ಮಾಡ್ಬೇಕು ಅಂತ ಇವತ್ತಿಗೂ ರೈತರು ನನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಇದು ಒಂದು ಒಳ್ಳೆ ಕಾರ್ಯಕ್ರಮ, ಇದರಿಂದ ಎಲ್ಲಾ ರೈತರಿಗೂ ಸ್ಪೆಷಲಿ ನಮ್ಮ ಇಲಾಖೆ ಕೂಡ ಬಹಳ ಅನುಕೂಲ ಆಗಿದೆ. ಯಾಕಂದ್ರೆ ಏನಾಗ್ತದೆ, ಇಲಾಖೆಯ ಯೋಜನೆಗಳನ್ನ ಈ ಪೇಪರ್ಗಳಲ್ಲಿ ಈ ಓದುವ ಹವ್ಯಾಸ ಬಹಳಷ್ಟು ಜನರಿಗೆ ಕಡಿಮೆ ಆಗಿದೆ. ಆಮೇಲೆ ಟಿವಿಯಲ್ಲಿ ಕೂಡ ಈ ಟಿವಿ ಮಾಧ್ಯಮ ಬಹಳಷ್ಟು ಬೇರೆ ಬೇರೆ ಕಾರ್ಯಕ್ರಮಗಳು ಕೊಡ್ತಾರೆ, ಅದು ಅಷ್ಟು ಮಟ್ಟಿಗೆ ಎಫೆಕ್ಟಿವ್ ಅಂತಲ್ಲ. ಆದ್ರೆ ರೇಡಿಯೋ ಏನಾಗ್ತದೆ, ಪ್ರತಿ ಹಳ್ಳಿಯಲ್ಲಿ ಸಾಯಂಕಾಲ ಇದು 6 ಗಂಟೆ ಸಮಯದಲ್ಲಿ ಏನವ್ರು ರೈತರು ಬಂದು ಅದನ್ನ ಕೇಳ್ತಾರಲ್ಲ, ಅವರಿಗೆ ಅದು ಮನದಟ್ಟ ಆಗ್ತದೆ, ಅವರಿಗೆ ಮುಗ್ತದೆ ಎಂಬ ಒಂದು ಅನಿಸಿಕೆ ನನ್ನಲ್ಲಿದೆ. ರಾಯಚೂರು ತಾಲೂಕಿನ ಪಲ್ಕಂದಡ್ಡಿ ಗ್ರಾಮದ ಪ್ರಗತಿಪರ ರೈತರಾದಂತ ಬಸವರಾಜ್ ಅವರು, ಇವರೊಬ್ಬ ಯುವ ಕೃಷಿಕರು, ಸುಮಾರು ವರ್ಷದಿಂದ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದಾರೆ ಮತ್ತು ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಹಲವಾರು ಸಲ ಭಾಗವಹಿಸಿ ಅವರ ಅನುಭವಗಳನ್ನ ಇತರ ರೈತರಿಗೆ ತಿಳಿಸಿದ್ದಾರೆ. ಬನ್ನಿ ಬಸವರಾಜ್ ಅವರು, ಕಿಸಾನ್ ವಾಣಿ ಕಾರ್ಯಕ್ರಮ ಕುರಿತು ಏನು ವಿಚಾರ, ಅವರ ಅನಿಸಿಕೆ ಏನಿದೆ ಅಂತಕ್ಕಂಥದ್ದು ಈಗ ಹಂಚ್ಕೋತಾ ಇದಾರೆ. ಹೇಳಿ ಬಸವರಾಜ್, ಹೇಗೆ ಅನಿಸುತ್ತೆ ನಿಮಗೆ ನಮ್ಮ ಕಾರ್ಯಕ್ರಮಗಳು, ಯಾವ ರೀತಿ ನಿಮಗೆ ಉಪಯೋಗ ಆಗ್ತಾ ಇದೆ? ನಮಸ್ಕಾರ ಸರ್. ನಮ್ಮ ಹೆಸರು ಬಸವರಾಜ್ ಅಂತೇಳಿ, ಪಲ್ಕಂದೊಡ್ಡಿ ಗ್ರಾಮ ಸರ್. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಬಹಳ ಸಲ ನಾವು ಮಾತಾಡಿದೀವಿ ಸರ್. ನಮ್ಮ ಅನಿಸಿ ರೈತ ನಾವು ಬೆಳೆ ಬಗ್ಗೆ ನಾವು ನಮ್ಮ ಅಧಿಕಾರಿಗಳು ವಿಸಿಟ್ ಕೊಟ್ಟು ಕಿಸಾನ್ ವಾಣಿ ಕಾರ್ಯಕ್ರಮದಿಂದ ನಮ್ಮ ಬೌಲತಿ ಸರ್ ಆಗಿರ್ಬೋದು, ಅಮರೇಶ್ ಸರ್ ಆಗಿರ್ಬೋದು, ನಮ್ಮ ಹೊಲಕ್ಕೆ ವಿಸಿಟ್ ಕೊಟ್ಟು ಅವರು ನಾವು ಬೆಳೆದಿರೋದನ್ನ ನೋಡಿ ಅದರ ಅಭಿಪ್ರಾಯ, ಯಾವ ತರ ನೀವು ಬೆಳೆದಿದ್ರಿ, ನೀವೇನು ಬಂಡವಾಳ ಹಾಕಿದ್ರಿ, ಯಾವ ತರ ನಿಮ್ಗೆ ಲಾಭ ಆಯ್ತು, ಆತರ ಎಲ್ಲ ನಮ್ಗ ಕ್ವಶನ್ ಮಾಡಿ ಅದೇನ ಮಾಹಿತಿ ನಾವು ನಮ್ದು ತಿಳಿದಿರೋದು ನಾವು ಕೊಟ್ಟಿದೀವಿ. ನಾವು ಬಹಳ ಸಲ ನಮ್ಮಲ್ಲಿ ಪ್ರೋಗ್ರಾಮ್ಗಳಲ್ಲಿ ನಾವು ಭಾಗವಹಿಸಿದ್ವಿ ಕಿಸಾನ್ ವಾಣಿ ಪ್ರೋಗ್ರಾಮ್ಗಳಲ್ಲಿ, ಬಹಳ ಚೆನ್ನಾಗಿ ಮೂಡ್ ಬಂದದ್ರಿ ನಮ್ಮ ಅದ್ರ ಕಡೆಯಿಂದ. ನಾವು ಬಹಳ ಜನಗೆ ಪರಿಚಯ ಆಗಿದ್ವಿ, ಬಹಳ ಜನ ರೈತರು ನಮ್ಗೆ ಕಾಲ್ ಮಾಡಿ ಕೇಳ್ತಾರ, ನೀವು ಬೆಳೆದಿದ್ರಲ್ರಿ, ಕ್ಯಾಪ್ಸಿಕಮ್ ಬೆಳೆದ್ರಲ್ಲ, ಹೆಂಗ್ ಬಂತು ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ, ನಿಮ್ದು ಕಾರ್ಯಕ್ರಮ ಕೇಳಿದ್ವಿ ಅಂತ ಹೇಳ್ತಾರ. ಮತ್ತೆ ಟೊಮಾಟೋ ಬಗ್ಗೆ ಮಾಹಿತಿ ಹೇಳಿದ್ವಿ, ಬದನೆಕಾಯಿ ಬಗ್ಗೆ ಮಾಹಿತಿ ಹೇಳಿದ್ವಿ. ಬಹಳ ಸಲ ರೈತರು ನಮ್ಗೆ ಅದರಿಂದ ಬಹಳ ಜನ ಪರಿಚಯ ಆಗಿ ಎಲ್ಲೆಲ್ಲೋ ಲಿಂಗಸೂರ್ ಕಡೆಯವರು, ಈ ಕಡೆ ಮಾನ್ವಿ ಕಡೆಯವರು, ಈ ಕಡೆ ಸಿರುವಾರು, ದೇವದುರ್ಗ, ಬಹಳ ಕಡೆ ರೈತರು ನಮ್ಗೆ ಕಾಲ್ ಮಾಡಿ ನಾವು ಹೊಸದಾಗಿ ಮತ್ತೆ ತರಕಾರಿ ಮಾಡ್ಬೇಕಂತ ಮಾಡಿದ್ವಿ, ಯಾವ ತರ ಮಾಡೋದು, ನಿಮ್ ಮಾಹಿತಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಾತಾಡೋದ್ ಕೇಳಿದ್ವಿ, ಯಾವ ವೆರೈಟಿ ಬೀಜ ಹಾಕ್ಬೇಕು, ಯಾವ ಗೊಬ್ಬರ ಕೊಡ್ಬೇಕು, ಯಾವ ಇದು ಎಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತಾ ಎಲ್ಲಾ ತರ ಮಾಹಿತಿ ಅವ್ರು ನಮ್ಮನ್ನು ಕೇಳಿದಾರ. ಕೆಲವು ಯಾವನ ಬೇರೆ ಪ್ರೋಗ್ರಾಮ್ ಬೆಳೆ ಒಳ್ಳೆ ರೈತರದು ಬೆಳೆದಿರೋದು ಆ ಪ್ರೋಗ್ರಾಮ್ ಗಳನ್ನು ನಾವು ಬೇರೆ ನಾವೀಗ ನಮ್ದೇ ನಾವೇ ಶಾಣೆಯವ್ರ ಅಂತ ತಿಳ್ಕೋಬಾರ್ದು. ನಮ್ಗಿಂತ ಶಾಣೆಯವ್ರು ಇದ್ದೇ ಇರ್ತಾರ. ಬೇರೆ ರೈತರನ್ನು ಒಳ್ಳೆ ಏನು ಬೇರೆ ಕ್ಷೇತ್ರದಲ್ಲಿ ಹಣ್ಣಾಗಿರ್ಬೋದು ಹೈನುಗಾರಿಕೆ ಆತರ ಪ್ರಗತಿ ಹೊಂದಿದವ್ರದ್ದು ಸಂದರ್ಶನ ಮಾಡ್ಕೊಂಡಿದಾರ. ಆ ಪ್ರೋಗ್ರಾಮ್ ಗಳನ್ನು ನಾವು ಬಹಳ ಸಲ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಿದೀವಿ. ನಮಗೂ ಅನುಭವ ಆಗಿದಾವ. ನಾವು ಕೆಲವು ರೈತರ ಹತ್ರ ನಾವು ಭೇಟಿ ಮಾಡಿ ಬಂದಿದ್ದೀವಿ. ಇದರಿಂದ ನಮ್ಗ ಒಬ್ಬರಿಂದ ಒಬ್ಬರಿಗೆ ರೈತರಿಗೆ ಬಹಳ ಅನುಕೂಲ ಆಗಿದೆ. ಇನ್ನೊಬ್ಬ ರೈತ ಒಬ್ಬ ಒಳ್ಳೆ ರೈತ ಅಂಬುದು ಗುರುತಿಸೋದಕ್ಕೆ ನಮ್ಮಿಂದ ಆಗಿರೋದಿಲ್ಲ. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಅವ್ರದ್ದು ಪ್ರೋಗ್ರಾಮ್ ಮಾತಾಡಿರೋದು ಕೇಳಿ ನಾವು ಅವ್ರ ಜೊತೆ ಮತ್ತೆ ಅವ್ರ ನಂಬರ್ ತಗೊಂಡು ಅವ್ರ ಜೊತೆ ಮಾತಾಡಿ ಈ ತರ ಅಂದ್ರೆ ಒಬ್ರಿಗೊಬ್ರು ರೈತರಿಗೆ ಒಳ್ಳೆ ರೈತರಿಗೆ ಚೆನ್ನಾಗಿ ಸಾಧನೆ ಮಾಡಿದಂತ ರೈತರಿಗೆ ಒಬ್ರಿಗೊಬ್ರು ಪರಿಚಯ ಆಗ್ತದ. ಅವ್ರ ಅನುಭವ ನಮಗ್ ಸಿಗ್ತದೆ. ನಮ್ಮ ಅನುಭವ ಅವ್ರಿಗೆ ಕೊಟ್ಟಿದೀವಿ. ಇದೇ ತರ ಮಾಧ್ಯಮದಿಂದ ಬಹಳ ಉಪಯೋಗ ಐತ್ರಿ. ಯಾಕಂದ್ರೆ ನಾವು ಎಲೆ ಮರಿಕಾಯಿ ಇದ್ದಂಗ ಒಂದ್ ಕಡೆ ನಮ್ಮದ ಮಾಡ್ಕೊಂಡಿದ್ರೆ ಯಾರಿಗೂ ಜನರಿಗೆ ಗೊತ್ತಾಗೋದಿಲ್ಲ. ಹಿಂಗೆ ಬೇರೆಯವ್ರು ಅವ್ರು ಸಾಧನೆ ಮಾಡಿದ್ದು ನಮಗ್ ಗೊತ್ತಾಗೋದಿಲ್ಲ. ಮಾಧ್ಯಮಗಳಿಂದ ನಮ್ಗ ಓ ಈ ತರ ಮಾಡಿದಾರ ನಾವು ಅದೇ ತರ ಮಾಡ್ಬೇಕಂತ ನಾವು ಉತ್ಸಾಹ ಬರ್ತದ. ಅವ್ರದ್ ನೋಡಿ ನಾವು ಕಲಿತೀವಿ, ನಮ್ಮನ್ ನೋಡಿ ಅವ್ರು ಕಲಿತಾರ. ಈ ತರ ಮಾಧ್ಯಮದಿಂದ ನಮ್ಮ ರೇಡಿಯೋ ಕಾರ್ಯಕ್ರಮಗಳಿಂದ ಕಿಸಾನ್ ವಾಣಿ ಕಾರ್ಯಕ್ರಮದಿಂದ ನಮ್ಗೆ ಬಹಳ ಉಪಯೋಗ ಆಗ್ಯದ. ಮತ್ತೊಮ್ಮೆ ಎಲ್ಲ ಕೇಳುಗರಿಗೆ ರೈತ ಬಾಂಧವರಿಗೆ ರೇಡಿಯೋ ಕಿಸಾನ್ ದಿನಾಚರಣೆ ಶುಭಾಶಯಗಳನ್ನ ಕೋರ್ತಾ, ರೇಷ್ಮೆ ಇಲಾಖೆ ರಾಯಚೂರು ಜಿಲ್ಲೆಯಲ್ಲಿ ಸಾಕಷ್ಟು ಯೋಜನೆಗಳನ್ನ ರೈತರಿಗೆ ತಿಳಿಸಿಕೊಟ್ಟಿದೆ. ಹಲವಾರು ಕಾರ್ಯಕ್ರಮಗಳು ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಿದ್ದಾವೆ. ಇಲಾಖೆಯ ಅಧಿಕಾರಿಗಳು ಮತ್ತು ರೇಷ್ಮೆ ಕೃಷಿಯನ್ನು ಮಾಡತಕ್ಕಂತ ಪ್ರಗತಿಪರ ರೈತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರೇಷ್ಮೆ ಕೃಷಿ ಬಗ್ಗೆ ಹೆಚ್ಚಿನ ತಿಳುವಳಿಕೆಯನ್ನ ಮಾಡಲಿಕ್ಕೆ ಮೂಡಿಸಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ. ನಮ್ಮ ಜಿಲ್ಲೆಯ ರೇಷ್ಮೆ ಇಲಾಖೆಯ ಸುಮಾರು ದಿನಗಳ ಕಾಲ ಉಪನಿರ್ದೇಶಕರಾಗಿ ಕೆಲಸವನ್ನ ಮಾಡತಕ್ಕಂತ ರಾಜೇಂದ್ರ ಕುಮಾರ್ ಅವರು ಸಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸಾಕಷ್ಟು ಕಾರ್ಯಕ್ರಮದಲ್ಲಿ ಕಿಸಾನ್ ವಾಣಿ ಕಾರ್ಯಕ್ರಮ ಕುರಿತು ಅವರ ಅನಿಸಿಕೆಗಳನ್ನ ನಮ್ಮ ರೈತರೊಂದಿಗೆ ಮತ್ತು ಕೇಳಕರೊಂದಿಗೆ ರಾಜೇಂದ್ರ ಕುಮಾರ್ ಅವರು ಹಂಚಿಕೊತಿದ್ದಾರೆ. ರೇಡಿಯೋ ಕಿಸಾನ್ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ತಮಗೆ. ರಾಯಚೂರು ಆಕಾಶವಾಣಿ ಕೇಂದ್ರದಿಂದ ಪ್ರತಿದಿನ 6:30 to 7:30 ಸಾಯಂಕಾಲ ಈ ಸಮಯದಲ್ಲಿ ಪ್ರಸಾರವಾಗುವ ಕಿಸಾನ್ ವಾಣಿ ಕಾರ್ಯಕ್ರಮ ಈ ಭಾಗದ ರೈತರಿಗೆ ಅತ್ಯಂತ ಉಪಯುಕ್ತಕರವಾಗಿದೆ. ನಾನು ಸಹ ಈ ಕಾರ್ಯಕ್ರಮದಲ್ಲಿ ಹಲವಾರು ಬಾರಿ ರೇಷ್ಮೆ ಕೃಷಿ ಕುರಿತು ಆಗಲಿ ಇಲಾಖಾ ಯೋಜನೆಗಳು, ತಾಂತ್ರಿಕತೆಗಳು ಮತ್ತು ಯಶಸ್ವಿ ರೈತರ ಯಶೋ ಖಾತೆಗಳ ಕುರಿತು ಸಾಕಷ್ಟು ಸಂದರ್ಶನ ನೀಡುತ್ತೇನೆ. ಆಕಾಶವಾಣಿಯ ರೇಷ್ಮೆ ಕೃಷಿ ಕುರಿತು ಇಲಾಖಾ ಕಾರ್ಯಕ್ರಮಗಳ ಕುರಿತು ಸಾಕಷ್ಟು ಬಾರಿ ರೈತರಿಗೆ ಕಾರ್ಯಕ್ರಮ ಪ್ರಸಾರವಾಗಿರುವುದು ಶ್ಲಾಘನೀಯ. ಜಿಲ್ಲೆಯ ಹಲವಾರು ಯಶಸ್ವಿ ರೇಷ್ಮೆ ಬೆಳೆಗಾರರು ಸಂದರ್ಶನವು ಈ ಸಂದರ್ಭದಲ್ಲಿ ಬಿತ್ತರಗೊಂಡಿದ್ದು ಹಲವಾರು ರೈತರು ಇದರಿಂದ ಸಾಕಷ್ಟು ಪ್ರಯೋಜನಗಳು ಪಡೆದುಕೊಂಡಿರುತ್ತಾರೆ. ಜಿಲ್ಲೆಯಲ್ಲಿ ಸಾಕಷ್ಟು ನೀರಾವರಿ ಹೊಂದಿದ ಪ್ರದೇಶವಿದ್ದು ರಾಯಚೂರು ಆಕಾಶವಾಣಿ ಕೇಂದ್ರದಿಂದ ಆಕಾಶವಾಣಿ ಕಿಸಾನ್ ವಾಣಿ ಕಾರ್ಯಕ್ರಮ ಬಿತ್ತರಗೊಳ್ಳುವ ದ್ಯೋತಕವಾಗಿ ಜಿಲ್ಲೆಯಲ್ಲಿ ಇಂದು ಸಾಕಷ್ಟು ರೈತರು ರೇಷ್ಮೆ ಕೃಷಿ ಮಾಡುವಲ್ಲಿ ಮುಂದೆ ಬರುತ್ತಿದ್ದು ಹಿಪ್ಪು ನೆರಳೆ ನಾಟಿ ಮಾಡುವ ಎಲ್ಲಾ ರೈತರಿಗೆ ಹಿಪ್ಪು ನೆರಳೆ ಸಸಿಗಳು ಒದಗಿಸಿಕೊಡುವುದು ನಮ್ಮೆಲ್ಲರ ಒಂದು ಗುರುತರ ಜವಾಬ್ದಾರಿಯಾಗಿದೆ. ಸಾಮಾಜಿಕ ಜಾಲತಾಣಗಳ ಅಬ್ಬರದಲ್ಲಿಯೂ ದಿನಗಳಲ್ಲಿ ಸಾಮಾಜಿಕ ಜಾಲತಾಣದ ಕೃಷಿ ಕುರಿತು ಪ್ರಸಾರವಾಗುವ ಮಾಹಿತಿಗಳ ಅಬ್ಬರದಲ್ಲಿಯೂ ಸಹಿತ ಜಿಲ್ಲೆಯಲ್ಲಿ ರೇಷ್ಮೆ ಕೃಷಿ ಅಭಿವೃದ್ಧಿಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಕಾರ್ಯಭೂತರಾದ ರಾಯಚೂರು ಆಕಾಶವಾಣಿ ಅಧಿಕಾರಿ ಸಿಬ್ಬಂದಿಯವರಿಗೆ ಈ ಒಂದು ರೇಡಿಯೋ ಕಿಸಾನ್ ದಿನಾಚರಣೆ ಅಂಗವಾಗಿ ಆರ್ಥಿಕ ಶುಭಾಶಯಗಳನ್ನು ಅರ್ಪಿಸುತ್ತೇನೆ. ನಮಸ್ಕಾರ. ಕೇಳಿದ್ರಲ್ಲ ರೈತ ಬಾಂಧವರೇ, ಕಿಸಾನ್ ವಾಣಿ ಕಾರ್ಯಕ್ರಮ ರಾಷ್ಟ್ರಾದ್ಯಂತ ನಡೆಸುತ್ತಿರುವಂತಹ ಒಂದು ರೈತರ ಕಾರ್ಯಕ್ರಮ. ರೈತರು ರೈತ ಮಹಿಳೆಯರು ಗ್ರಾಮೀಣ ಭಾಗದ ಜನರ ಜೀವನ ಮಟ್ಟವನ್ನು ಹೆಚ್ಚಿಸಬೇಕು, ಕೃಷಿಯಲ್ಲಿ ಇನ್ನೂ ಹೆಚ್ಚಿನ ಆದಾಯವನ್ನು ಪಡ್ಕೋಬೇಕು, ಆರ್ಥಿಕವಾಗಿ ಸಬಲರಾಗಬೇಕು, ಜೊತೆಗೆ ಕೃಷಿಯನ್ನ ಮಾಡುವಂತಹ ರೈತ ಬಾಂಧವರು ಒಂದು ಆರ್ಥಿಕವಾಗಿ ನೆಮ್ಮದಿಯ ಬದುಕನ್ನ ನಡೆಸಬೇಕು ಎಂಬಂತಹ ಒಂದು ವಿಚಾರವಾಗಿ ಆಕಾಶವಾಣಿ ನಿರಂತರವಾಗಿ ಪ್ರಯತ್ನವನ್ನ ಮಾಡ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಇದನ್ನ ಹೆಚ್ಚು ಪರಿಣಾಮಕಾರಿಯಾಗಿ ಮಾಡುವಂತಹ ದೃಷ್ಟಿಯಲ್ಲಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಮುಕ್ತವಾಗಿ ಹಂಚಿಕೋಬಹುದು. ಮತ್ತೆ ಕಿಸಾನ್ ವಾಣಿ ಕಾರ್ಯಕ್ರಮ ಯಶಸ್ವಿಯಾಗಲಿ, ಎಲ್ಲಾ ಕೃಷಿಕರ ಬದುಕಿನಲ್ಲಿ ಈ ಕೃಷಿಯ ಆಕಾಶವಾಣಿ ಬಹಳಷ್ಟು ನೆಮ್ಮದಿಯ ಬದುಕನ್ನ ಕೊಡಲಿ ಅಂತ ಹೇಳ್ತಾ ಸಮಯ ಆಗ್ತಾ ಇದೆ. ಕಾರ್ಯಕ್ರಮವನ್ನು ಮುಗಿಸೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿ ಕೇಳಿದಿರಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ್ತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಈಗ ಕೇಳಿ ನಮ್ಮ ಮುಂದಿನ ಕಾರ್ಯಕ್ರಮ. ಇದೀಗ ಆಕಾಶವಾಣಿ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಬಾರ್ಡ್, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಕ್ಷೇತ್ರೀಯ ಕಚೇರಿ, ಬೆಂಗಳೂರು. ಇಂದಿನ ವಿಷಯ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಿಂದ ಕೈಗೊಂಡಿರುವ ಸಿರಿಧಾನ್ಯ ಮೌಲ್ಯವರ್ಧನೆಯ ಚಟುವಟಿಕೆಗಳು ಕುರಿತು. ಭಾಗವಹಿಸುವ ತಜ್ಞರು ಡಾಕ್ಟರ್ ಉದಯ್ಕುಮಾರ್ ನಿಡೋಣಿ, ಕೃಷಿ ವಿಶ್ವವಿದ್ಯಾಲಯ ರಾಯಚೂರು. ಇವತ್ತಿನ ಸಿರಿತನದ ಸಿರಿಧಾನ್ಯ ಕಾರ್ಯಕ್ರಮಕ್ಕೆ ರೈತ ಬಾಂಧವರಿಗೆಲ್ಲ ಸ್ವಾಗತ. ಇವತ್ತು ನಮ್ಮೊಂದಿಗೆ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಆಹಾರ ಸಂಸ್ಕರಣೆ ಮತ್ತು ಸಂಶೋಧನಾ ವಿಭಾಗದ ಮುಖ್ಯಸ್ಥರಾದಂಥ ಡಾಕ್ಟರ್ ಉದಯ್ ಕುಮಾರ್ ನಿಡೋಣಿಯವರಿದ್ದಾರೆ. ಅವರ ಒಂದು ಸಂಸ್ಥೆಯ ವತಿಯಿಂದ ಸಿರಿಧಾನ್ಯಗಳ ಮೌಲ್ಯವರ್ಧನಾ ಚಟುವಟಿಕೆಗಳು ಏನಿದ್ದಾವೆ ಅಂತಕ್ಕಂಥ ವಿಚಾರವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಬನ್ನಿ ವಿಚಾರವನ್ನು ತಿಳ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ನಿಡೋಣಿಯವರೇ. ನಮಸ್ಕಾರ ಸರ್. ಹೇಳಿ, ಮೊದಲನೇದಾಗಿ ಇತ್ತೀಚೆಗೆ ಸಿರಿಧಾನ್ಯಗಳ ಮೌಲ್ಯವರ್ಧನೆ ಅಂತೇಳಿ ಭಾಳಷ್ಟು ಜನ ಚರ್ಚೆ ಮಾಡ್ತಾ ಇದ್ದಾರೆ. ಏನಿದು ಮೌಲ್ಯವರ್ಧನೆ ಅಂದರೆ? ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಈಗ ಏನು ನಾವು ಮೊದಲು ತೃಣಧಾನ್ಯಗಳನ್ನು ಅಂತಿದ್ವಿ, ಅವೆಲ್ಲ ಈಗ ಸಿರಿಧಾನ್ಯಗಳಾಗಿ ಅದರಲ್ಲಿರುವ ಏನು ಪೌಷ್ಟಿಕಾಂಶಗಳಿದ್ದಾವೆ ಅವು ನಮ್ಮೆಲ್ಲರ ಆರೋಗ್ಯಕ್ಕೆ ಹಿತಕರ ಆಗಿದ್ದಾವೆ, ಹಾಗೂ ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ ನಮ್ಮ ಆರೋಗ್ಯವನ್ನು ಬೆಳೆಸಲಿಕ್ಕೆ ಸಹಾಯ ಮಾಡುವಂತಹ ಒಂದು ಧಾನ್ಯಗಳಾಗಿರುವುದರಿಂದ ಈಗ ಅವಕ್ಕೆ ಹೆಚ್ಚಿನ ಒಂದು ಮಹತ್ವ ಬಂದಿದೆ. ಆದ್ದರಿಂದ ನಮ್ಮ ಈ ಒಂದು ನಿಟ್ಟಿನಲ್ಲಿ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಸಾಕಷ್ಟು ಒಂದು ಕೆಲಸವನ್ನು ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಒಂದು ಮುಖ್ಯವಾಗಿ ಈ ಒಂದು ಸಂಸ್ಕರಣೆಯನ್ನು, ಯಾಕಂತಂದ್ರೆ ಮುಖ್ಯವಾಗಿ ಏನಾಗ್ತದೆ ಈಗ ಬಹಳ ಜನ ಅದನ್ನ ಬೇಡಿಕೆ ಹೆಚ್ಚಾದಾಗ ಅದನ್ನ ಸಂಸ್ಕರಣೆ ಮಾಡಿ ಜನರಿಗೆ ಮುಟ್ಟಿಸುವಂತ ಒಂದು ಕೆಲಸ ಮಾಡಬೇಕಾಗಿದೆ ಅಂತ ಒಂದು ನಿಟ್ಟಿನಲ್ಲಿ. ಯಾಕಂತಂದ್ರೆ ಅದು ಸ್ವಲ್ಪ ಮೊದಲು ಟ್ರೆಡಿಷನಲ್ ಆಗಿ ಅದನ್ನ ಕುಟ್ಟಿ ಸಂಸ್ಕರಣೆ ಮಾಡ್ತಿದ್ರು. ಸಿರಿಧಾನ್ಯಗಳ ಒಂದು ಏನು ಸಿಪ್ಪೆ ಅಂಶ ಇದೆ, ಆ ಸಿಪ್ಪೆ ಅಂಶ ಬೇರೆ ಬೇರೆ ತೆರನಾಗಿದೆ, ಅದನ್ನ ತೆಗೀಲಿಕ್ಕೆ ಸ್ವಲ್ಪ ಕಷ್ಟ ಪಡಬೇಕಾಗ್ತದೆ. ಆದ್ದರಿಂದ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಅಕ್ಕಿಯನ್ನು ಸಿರಿಧಾನ್ಯಗಳಿಂದ ಒಂದು ಏನು ಅಕ್ಕಿಯನ್ನು ತಯಾರಿಸೋ ಒಂದು ಏನು ವ್ಯವಸ್ಥೆ ಮಾಡಬೇಕಾಗಿತ್ತು. ಆ ಒಂದು ಪ್ರಯತ್ನವನ್ನು ನಮ್ಮ ಒಂದು ವಿಶ್ವವಿದ್ಯಾಲಯದಲ್ಲಿ ಮಾಡಲಾಗಿದೆ. ಅದರಂತೆ ನಮ್ಮ ಒಂದು ರಾಯಚೂರು ಕ್ಯಾಂಪಸ್ನಲ್ಲಿ 1 ಟನ್ ಪ್ರತಿ ಗಂಟೆಗೆ ಮಾಡುವಂಥ ಒಂದು ಸಿಪ್ಪೆ ತೆಗೆದು ಸಂಸ್ಕರಣೆ ಮಾಡುವಂಥ ಘಟಕವನ್ನು ಇಲ್ಲಿ ಸ್ಥಾಪಿಸಿದ್ದೀವಿ. ಅದರಂತೆ ಒಂದು ಹಗರಿಯಲ್ಲಿ ಮತ್ತು ಒಂದು ಕಲಬುರಗಿಯಲ್ಲಿಯೂ ಸಹ ಸಿರಿಧಾನ್ಯಗಳನ್ನು ಸಂಸ್ಕರಿಸಿ ಅಕ್ಕಿ ಮಾಡುವ ಘಟಕವನ್ನು ಸ್ಥಾಪನೆ ಮಾಡಿದ್ವಿ. ಇದರಿಂದ ಸಾಕಷ್ಟು ರೈತರಿಗೆ ಇಲ್ಲಿ ನಮ್ಮಲ್ಲಿ ಏನು ರಾಯಚೂರಿನಲ್ಲಿ ತಾವು ನಿತ್ಯವಾಗಿ ನಾವು ಹೇಳಬೇಕಂತಂದ್ರೆ 2-3 ಟನ್ ಪ್ರತಿದಿನ ನಾವು ಸಂಸ್ಕರಣೆ ಮಾಡಿ ಸಾಕಷ್ಟು ಬೆಂಗಳೂರು ಆಗಿರ್ಬೋದು, ಹೈದರಾಬಾದ್ ಆಗಿರ್ಬೋದು, ಅಥವಾ ಮತ್ತೆ ಬೇರೆ ಬೇರೆ ಈವನ್ ಬಾಂಬೆಗೆ ಸಹಿತನೂ ಅದನ್ನ ಮಾರುಕಟ್ಟೆಗೆ ಕಳಿಸಲಾಗ್ತಾ ಇದೆ. ಇದೇ ರೀತಿಯಾಗಿ ನಾವು ನೋಡಿದಾಗ ಒಂದು ಮೊದಲು ನಾವು ಪ್ರಾರಂಭ ಮಾಡಿದಾಗ 100 ಕೆಜಿ ಸಾಮರ್ಥ್ಯದ ಒಂದು ಸಂಸ್ಕರಣಾ ಘಟಕವನ್ನು ಹಾಕಿದ್ವಿ. ಆದರೆ ರೈತರು ಹೆಚ್ಚು ಬೆಳೆದಂತಹ ರೈತರಿಗೆ ಅದು ಸ್ವಲ್ಪ ಕಷ್ಟ ಸಾಧ್ಯ ಆಗ್ತಾ ಇತ್ತು. ಆದ್ದರಿಂದ ಈ ರೀತಿಯ ಒಂದು ಹೆಚ್ಚಿನ ಸಾಮರ್ಥ್ಯದ ಒಂದು ಸಂಸ್ಕರಣಾ ಯಂತ್ರವನ್ನು ನಮ್ಮಲ್ಲಿ ಅಳವಡಿಸಿರುವುದರಿಂದ ಸಾಕಷ್ಟು ರೈತರಿಗೆ ಅದು ಅನುಕೂಲ ಆಗ್ತಾ ಇದೆ. ಅದರಿಂದ ಹೆಚ್ಚಿನ ರೈತರು ಇದರ ಸದುಪಯೋಗ ಪಡ್ಕೋತಾ ಇದ್ದಾರೆ. ಈಗ ಸಂಸ್ಕರಣೆ ಮುಖ್ಯವಾಗಿ ನವಣೆ ಇರಬಹುದು, ಹಾರ್ಕ, ಬಾರ್ಲಿ, ಕೊರ್ಲೆ, ಸಾಮೆ, ಇವುಗಳೆಲ್ಲ ಸಂಸ್ಕರಣೆಯನ್ನು ಮಾಡಬೇಕಾಗುತ್ತೆ. ಮೇಲ್ಗಡೆ ಸಿಪ್ಪೆ ಬಹಳಷ್ಟು ಗಡಸಾಗಿರುತ್ತೆ. ಈ ಒಂದು ಸಂಸ್ಕರಣೆಯನ್ನು ಮಾಡಿದ ನಂತರ ಮೌಲ್ಯವರ್ಧನೆ ಚಟುವಟಿಕೆಗಳು ತಮ್ಮ ಸಂಸ್ಥೆಯಿಂದ ಸಾಕಷ್ಟು ಮಾಡಿದಿರಿ ಅಂತ ಕೇಳಿದ್ವಿ. ಏನೇನು ಮೌಲ್ಯವರ್ಧನೆ ಚಟುವಟಿಕೆಗಳು ನಡೆದಿದ್ದಾವೆ? ಇದರಲ್ಲಿ ಮುಖ್ಯವಾಗಿ ನಾವು ಸಂಸ್ಕರಣೆ ಮಾಡಿದ ನಂತರ ಮಾರುಕಟ್ಟೆಗೆ ಒಯ್ತಾ ಇದ್ವಿ. ಅಲ್ಲಿ ಒಂದು ಚೆನ್ನಾಗಿ ಅವರಿಗೆ ಒಂದು ದರ ಸಿಗ್ತಾ ಇದೆ ರೈತರಿಗೆ. ಆದರೆ ಮುಖ್ಯವಾಗಿ ಅವರ ಹತ್ತಿರ ಇರುವಂತಹ ಒಂದು ಏನು ಬೆಳೆ ಇದೆ, ಈ ಬೆಳೆಗೆ ಸಾಕಷ್ಟು ಬೆಲೆ ಸಿಗ್ತಾ ಇಲ್ಲ. ಅಂತ ಒಂದು ನಿಟ್ಟಿನಲ್ಲಿ ಇದನ್ನ ಯಾಕೆ ನಾವು ಕಡಿಮೆ ಮೌಲ್ಯವನ್ನ ರೈತರಿಗೆ ತೆಗೆದುಕೊಳ್ಳುವ ಬದಲಿ ಅದನ್ನು ನಾವು ಮೌಲ್ಯವರ್ಧನೆ ಹೇಗೆ ಮಾಡಬಹುದು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿದಾಗ ಈ ಮೌಲ್ಯವರ್ಧನಾ ಘಟಕಗಳನ್ನ ನಮ್ಮಲ್ಲಿ ಸ್ಥಾಪನೆ ಮಾಡಿ ಆಗಿದೆ. ಅದರಂತೆ ಮೊದಲು ಏನಾಗ್ತದೆ, ಈ ಒಂದು ಸಂಸ್ಕರಣೆ ಮಾಡಿದ ನಂತರ ಅದರಲ್ಲಿ ಉಳಿದಂತಹ ಏನು ತುಂಡು ಕಾಳುಗಳು ಇರ್ತವೆ, ಆ ತುಂಡು ಕಾಳುಗಳು ಬಹಳ ಒಂದು ಯಾರಿಗೂ ಅದನ್ನ ಇಷ್ಟಪಡೋದಿಲ್ಲ, ಮಾರ್ಕೆಟ್ನಲ್ಲಿ ಬಹಳ ಕಡಿಮೆ ಬೆಲೆ ಹೋಗ್ತದೆ. ಅಂತ ಒಂದು ಸಂದರ್ಭದಲ್ಲಿ ಅವುಗಳನ್ನು ತೆಗೆದುಕೊಂಡು ನಾವು ಅವುಗಳಿಂದ ಇವೇನು ರವಾ ಅಂತ ಏನು ಹೇಳ್ತೀವಿ ಅದನ್ನು ಮಾಡುವಂತಹ ಒಂದು ಘಟಕವನ್ನು ಸ್ಥಾಪಿಸಿ ರವಾ ಅಥವಾ ಹಿಟ್ಟನ್ನು ಮಾಡಿ ಹಿಟ್ಟನ್ನು ಸಹ ಪ್ಯಾಕ್ ಮಾಡಿ ಮಾರಾಟ ಮಾಡಲಾಗ್ತದೆ, ರವಾ ಮಾಡಿನೂ ಮಾರಾಟ ಮಾಡಲಾಗ್ತದೆ. ಬೇರೆ ಬೇರೆ ಸಿರಿಧಾನ್ಯಗಳ ನವಣೆ ಆಗಿರ್ಬೋದು, ಹಾರಕ ಆಗಿರ್ಬೋದು, ಬರಗು ಆಗಿರ್ಬೋದು, ಇವುಗಳನ್ನು ರವಾ ಮೂಲಕವಾಗಿಯೂ ಸಹ ಸಾಕಷ್ಟು ನಾವು ಮಾರುಕಟ್ಟೆಯಲ್ಲಿ ಬಿಡ್ತಾ ಇದ್ದೀವಿ, ಅದು ಸಹ ಒಳ್ಳೆ ರೇಟ್ನಲ್ಲಿ ಮಾರಾಟ ಆಗ್ತಾ ಇದೆ. ಇದು ಒಂದು ತೆರನಾದ ಸಂಸ್ಕರಣಾ ಘಟಕದಲ್ಲಿ ಏನು ನಾವು ಉಪ ಉತ್ಪನ್ನಗಳಂತೀವಿ, ಆ ಉಪ ಉತ್ಪನ್ನಗಳಿಗೆ ಮೌಲ್ಯವರ್ಧನೆ ಮಾಡೋದು, ಕಡಿಮೆ ಬೆಲೆಗೆ ಮಾರುವಂತ ಒಂದು ನಿಟ್ಟಿನಲ್ಲಿ ಅದನ್ನ ಹೇಗೆ ನಾವು ಮೌಲ್ಯವರ್ಧನೆ ಮಾಡಲಿಕ್ಕೆ ಈ ಒಂದು ಘಟಕವನ್ನು ಸ್ಥಾಪಿಸಿ ರವಾ ಮತ್ತು ಹಿಟ್ಟನ್ನು ಮಾಡಿ ನಾವು ಪ್ಯಾಕಿಂಗ್ ಮಾಡಿ ಸಹ ಮಾರ್ತಾ, ಅಂದ್ರೆ ಇದನ್ನ ಒಂದು ರೀತಿಯಲ್ಲಿ ನಾವು ಸ್ಟಾರ್ಟ್ಅಪ್ ಮುಖಾಂತರ ತೆಗೆದುಕೊಂಡಿದ್ದೀವಿ. ನಮ್ಮಲ್ಲಿ ಏನು ಫೆಸಿಲಿಟಿ ಇದೆ, ಈ ಫೆಸಿಲಿಟಿಯನ್ನ ನಾವು ನಮ್ಮ ಗ್ರಾಜ್ಯುಯೇಟ್ಸ್ ಇದ್ದಾರೆ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಇದು ಅನುಕೂಲ ಆಗಲಿ ಅಂತೇಳಿ ಅವ್ರನ್ನ ಪ್ರೋತ್ಸಾಹಿಸಿ ಅವರಲ್ಲಿ ಒಂದು ಏನು ಎಂಟರ್ಪ್ರಿನರ್ಶಿಪ್ ಅನ್ನ ಒಂದು ಟ್ರೈನಿಂಗ್ ಕೊಟ್ಟು ಅವ್ರನ್ನ ಈ ಒಂದು ಉತ್ಪನ್ನಗಳ ಮುಖಾಂತರ ಅವ್ರನ್ನ ನಾವು ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ. ಇದರಂತೆ ನಮ್ಮಲ್ಲಿ ಸಾಕಷ್ಟು ಒಂದು ಡೆವಲಪ್ ಅತ್ ಆಗಿರ್ಬೋದು ಅಥವಾ ಮಿಸ್ಟರ್ ಮಿಲೆಟ್ ಅತ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಏನು ಸ್ಟಾರ್ಟ್ಅಪ್ಸ್ಗಳನ್ನು ನಾವು ತರಬೇತಿ ಕೊಡ್ತಾ ಇದ್ದೀವಿ. ಅವರೆಲ್ಲರೂ ಬಂದು ಈ ಒಂದು ಸಂಸ್ಕರಣೆ ಮತ್ತು ಏನು ಮೌಲ್ಯವರ್ಧನೆ ಮಾಡುವಂಥ ಯಂತ್ರೋಪಕರಣಗಳನ್ನು ನಾವು ಇಲ್ಲಿ ಪ್ರಯೋಜನ ಕೊಟ್ಟಿದ್ದೀವಿ, ಅದರ ಒಂದು ಸದುಪಯೋಗ ಪಡ್ಕೊಂಡು ಸಾಕಷ್ಟು ರೀತಿಯಲ್ಲಿ ಅವರು ಮುಂದೆ ಬರ್ತಾ ಇದ್ದಾರೆ. ಸಾಕಷ್ಟು ಬೇರೆ ಬೇರೆ ಪದಾರ್ಥಗಳನ್ನು ತಯಾರು ಮಾಡಿಕೊಂಡು ಮಾರುಕಟ್ಟೆಯಲ್ಲಿ ಬಿಡ್ತಾ ಇದ್ದಾರೆ. ಹೀಗಾಗಿ ಒಳ್ಳೆ ಒಂದು ಆದಾಯವನ್ನು ಗಳಿಸ್ತಾ ಇದ್ದಾರೆ, ರೈತರಿಗೂ ಅದರಿಂದ ಒಳ್ಳೆ ಬೆಲೆ ಬರ್ತಾ ಇದೆ. ಇದು ಇನ್ನೂ ಮುಂದುವರೆದು ನಾವು ಏನ್ ಮಾಡ್ತಾ ಇದೀವಿ, ಈಗ ಸದ್ಯಕ್ಕೆ ಒಂದು ಸಿರಿಧಾನ್ಯಗಳ ಆಧಾರಿತ ಒಂದು ಬೇಕರಿ ಘಟಕವನ್ನು ನಾವು ಇಲ್ಲಿ ಸ್ಥಾಪನೆ ಮಾಡಿದೀವಿ. ಅದರಲ್ಲಿಯೂ ಸಹ ಸಾಕಷ್ಟು ಏನಿದು ಈ ಹಿಟ್ಟಾಗಿರ್ಬೋದು ಅಥವಾ ರವಾ ಆಗಿರ್ಬೋದು ಇವತ್ತರನ್ನ ಉಪಯೋಗಿಸಿಕೊಂಡು ಇದರಿಂದ ನಾವು ಸಿರಿಧಾನ್ಯ ಆಧಾರಿತ ಬ್ರೆಡ್ ಆಗಿರ್ಬೋದು ಅಥವಾ ಕೇಕ್ ಆಗಿರ್ಬೋದು ಮತ್ತು ಮಫಿನ್ಸ್ ಅಂತೀವಿ ಅದಾಗಿರ್ಬೋದು ಮತ್ತು ಕುಕೀಸ್ ಏನು ಬಿಸ್ಕಿಟ್ ಅದಾವ ಅದನ್ನು ಸಹ ರಾಗಿಯಿಂದ ಮಾಡಿದಾಗಿರ್ಬೋದು ನವಣೆಯಿಂದ ಮಾಡಿದ್ದಾಗಿರ್ಬಹುದು ಬೇರೆ ಬೇರೆ ಸಿರಿಧಾನ್ಯಗಳನ್ನು ನಾವು ಉಪಯೋಗಿಸಿಕೊಂಡು ಯಾವ್ಯಾವ ನಮ್ಮಲ್ಲಿ ಹಿಟ್ಟುಗಳನ್ನು ಮಾಡಲಾಗ್ತದೆ ಆ ಹಿಟ್ಟನ್ನು ಉಪಯೋಗಿಸಿಕೊಂಡು ಒಳ್ಳೆಯ ಒಂದು ರುಚಿಕರವಾದ ಪೌಷ್ಟಿಕ ಭರಿತ ನಾವು ಬಿಸ್ಕಿಟನ್ನು ತಯಾರು ಮಾಡ್ತಾ ಇದ್ದೀವಿ. ಅವನ್ನು ಸಹ ಸರಿಯಾದ ಒಂದು ಸೂಕ್ತ ರೀತಿಯಲ್ಲಿ ಪ್ಯಾಕೇಜಿಂಗ್ ಮಾಡಿಕೊಂಡು ಅದನ್ನು ಸಾಕಷ್ಟು ನಾವು ಬೇರೆ ಬೇರೆ ನಗರ ಪ್ರದೇಶಗಳಿಗೆ ಅವುಗಳನ್ನು ಕಳಿಸಿಕೊಟ್ಟು ಮಾರುಕಟ್ಟೆ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಸಾರ್ವಜನಿಕರಿಗೆ ಇಲ್ಲಿ ಸಂಸ್ಕರಣೆ ಮಾಡ್ಕೊಳ್ಳಿಕ್ಕೆ ಅವಕಾಶಗಳು ಯಾವ ರೀತಿ ಕೊಡ್ತಾ ಇದ್ದೀರಿ? ರೈತರು ಏನು ಸಿರಿಧಾನ್ಯಗಳನ್ನು ಬೆಳೆದಂತಹ ರೈತರು ಏನಿದ್ದಾರೆ ಅವರಿಗೆ ಇದು ಹೆಚ್ಚು ಅನುಕೂಲಕರವಾಗಿದೆ. ಇಲ್ಲಿ ನಮ್ಮ ಒಂದು ರಾಯಚೂರು ಆವರಣದಲ್ಲಿ ನಾವು ಏನು 1,000 ಕೆಜಿ ಸಾಮರ್ಥ್ಯದ ಮಾಡಿದ್ದೀವಿ, ಹಗರಿಯಲ್ಲಿ ಒಂದು 500 ಕೆಜಿ ಪ್ರತಿ ಗಂಟೆಗೆ ಸಾಮರ್ಥ್ಯದ್ದು ಮತ್ತು ಕಲಬುರಗಿಯಲ್ಲೂ ಸಹ ಒಂದು 500 ಕೆಜಿ ಪ್ರತಿ ಗಂಟೆಗೆ ಒಂದು ಏನು ಸಿಪ್ಪೆ ತೆಗೆಯುವಂತಹ ಸಂಸ್ಕರಣೆ ಮಾಡುವಂತಹ ಘಟಕವನ್ನು ಸ್ಥಾಪಿಸಿದ್ದೀವಿ. ಅವು ಆ ಪ್ರದೇಶಗಳ ಒಂದು ರೈತರು ಏನಿದೆ ಅದು ಬಹಳ ಒಂದು ಅನುಕೂಲ ಆಗ್ತಾ ಇದೆ. ಇಲ್ಲಿ ಸಾಕಷ್ಟು ರೈತರು ರಾಯಚೂರಿಗೆ ಬರ್ತಾ ಇದ್ದಾರೆ, ಯಾಕಂತಂದ್ರೆ ಇಲ್ಲಿ ನಾವು ಇನ್ನೊಂದು ಒಳ್ಳೆ ಒಂದು ಕಲರ್ ಸಾರ್ಟರ್ ಅನ್ನು ಸಹ ಹಾಕಿದೀವಿ. ಹೀಗಾಗಿ ಸಾರ್ಟೆಕ್ಸ್ ಮಟೀರಿಯಲ್ ಅಂತ ಏನಿರ್ತದೆ, ಪ್ರೀಮಿಯಂ ಕ್ವಾಲಿಟಿ ಸಿರಿಧಾನ್ಯಗಳ ಒಂದು ಅಕ್ಕಿಯನ್ನು ತಯಾರಿಸಿ ಪ್ಯಾಕ್ ಮಾಡಿ ಮಾರುವಂತಹ ಒಂದು ಸೌಲಭ್ಯವನ್ನು ಇಲ್ಲಿ ನಾವು ಸಿದ್ಧಪಡಿಸಿದೀವಿ. ಅದರ ಉಪಯೋಗವನ್ನು ಸಹ ಸಾಕಷ್ಟು ಪಡ್ಕೋತಾ ಇದ್ದಾರೆ. ರೈತರು ತಾವು ಬೆಳೆದಂತಹ ಬೆಳೆಯನ್ನು ತಗೊಂಡ್ಬರ್ತಾರೆ, ಇಲ್ಲಿ ಸಾಕಷ್ಟು ಅವ್ರನ್ನ ಹೆಚ್ಚಿನ ರೀತಿಯಲ್ಲಿ ಸಂಸ್ಕರಣೆ ಮಾಡಿಕೊಂಡು ಅದಕ್ಕೆ ಬಹಳ ಒಂದು ಮಿನಿಮಮ್ ಆಗಿ 300 ರೂಪಾಯಿ ಒಂದು ಕೆಜಿಗೆ ಅಥವಾ 300 ರೂಪಾಯಿ ಒಂದು ಕ್ವಿಂಟಲ್ಗೆ ನಾವು ಆ ಸಂಸ್ಕರಣಾ ವೆಚ್ಚ ಅಂತ ಅವ್ರಿಗೆ ತಗೋತಾ ಇದೀವಿ. ಬಹಳ ಇದನ್ನ ಬೇರೆ ಒಂದು ಘಟಕಗಳಿಗೆ ಕಂಪೇರ್ ಮಾಡಿದಾಗ ಬಹಳ ಒಂದು ಕಡಿಮೆ ಖರ್ಚಿನಲ್ಲಿ ನಾವು ಅವರಿಗೆ ಮಾಡಿಕೊಡ್ತಾ ಇದೀವಿ. ಯಾವ ರೀತಿ ತಾವು ಈ ಒಂದು ಸಂಶೋಧನಾ ಮಾಹಿತಿಯನ್ನ ರೈತರಿಗೆ ಕೊಡ್ತಾ ಇದ್ದೀರಿ, ಹೇಗೆ ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ದೀರಿ? ಬೇರೆ ಬೇರೆ FPOs ಅಥವಾ SHG ಸಾಕಷ್ಟು ಇದನ್ನ ನಾವು ಪ್ರಚುರಪಡಿಸಲಿಕ್ಕೆ ಮತ್ತು ಅವುಗಳನ್ನು ಬಳಸಿಕೊಂಡು ಹೆಚ್ಚು ಹೆಚ್ಚು ಉತ್ಪನ್ನಗಳನ್ನು ಅವರಾಗೆ ಮಾಡಿಕೊಂಡು ಮಾರುಕಟ್ಟೆಗೆ ತರಲಿಕ್ಕೆ ಅವರಿಗೆ ನಿಯಮಿತವಾಗಿ ನಮ್ಮ ಒಂದು ಸಂಸ್ಕರಣಾ ವಿಭಾಗದಲ್ಲಿ ತರಬೇತಿಗಳನ್ನು ನಾವು ನಡೆಸಿಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಬೇರೆ ಯಾರಾದರೂ ಇಂಟ್ರೆಸ್ಟೆಡ್ ರೈತರಾಗಿರ್ಬೋದು ಅಥವಾ ಎಂಟರ್ಪ್ರಿನರ್ಸ್ ಆಗಿರ್ಬೋದು, ರೈತ ಮಹಿಳೆಯರಾಗಿರ್ಬೋದು ಅಥವಾ ಯಾರೇ ನಗರ ಪ್ರದೇಶದಿಂದ ಬಂದಂಥ ಯುವಕರು ಯುವತಿಯರು ಯಾರೇ ಆಗಿದ್ರು ಇಂಟ್ರೆಸ್ಟೆಡ್ ಇದ್ದರೆ ಅವರಿಗೆ ಸಪರೇಟಾಗಿಯೂ ಸಹ ನಮ್ಮ ಒಂದು ವಿಭಾಗದಲ್ಲಿ ತರಬೇತಿಯನ್ನು ಕೊಟ್ಟು ಅದಕ್ಕೆ ಬೇಕಾಗಿರುವಂಥ ಎಲ್ಲ ಏನು ಸಲಕರಣೆಗಳಿದ್ದಾವೆ ಅವು ಎಲ್ಲಿ ಸಿಗ್ತವೆ ಎಷ್ಟಕ್ಕೆ ಸಿಗ್ತವೆ ಮತ್ತು ಬೇರೆ ಏನಾದರೂ ನಮ್ಮ ಈ ಒಂದು ಸರ್ಕಾರದಲ್ಲಿ ಸಬ್ಸಿಡಿ ಸೌಲಭ್ಯಗಳು ಏನಿದಾವೆ ಅವತ್ತೆಲ್ಲದರ ಬಗ್ಗೆನೂ ಮಾಹಿತಿ ಕೊಟ್ಟು ಅವರಿಗೆ ನಾವು ಸಹಾಯ ಮಾಡ್ತಾ ಇದ್ದೀವಿ. ಈಗ ಉದಾಹರಣೆ ಹೇಳೋದಾದ್ರೆ ನವಣೆಯನ್ನ ಈ ಭಾಗದಲ್ಲಿ ಜಾಸ್ತಿ ಬೆಳೀತಾ ಇದ್ದಾರೆ ರೈತರು. ನವಣೆ 1 ಕ್ವಿಂಟಲ್ ಮಾರುಕಟ್ಟೆಯಲ್ಲಿ ಸುಮಾರು 2,500 ರಿಂದ 3,000 ಮಾರಾಟ ಆಗ್ತಾ ಇದೆ. ಇದೇ 1 ಕ್ವಿಂಟಲ್ ನವಣೆಯನ್ನ ಮೌಲ್ಯವರ್ಧನೆ ಮಾಡಿದರೆ ರೈತರು ಎಷ್ಟು ಹೆಚ್ಚಿಗೆ ಆದಾಯವನ್ನು ಪಡಿಬಹುದು ಅಂತೀರಿ? ನವಣೆ ಅಂತ ಏನು ತಾವು ಹೇಳ್ತಾ ಇದ್ದೀರಿ, ಇದು 2,500 ರಿಂದ 3,000 ಒಳ್ಳೆ ಕ್ವಾಲಿಟಿ ನವಣೆ ಇದ್ರೆ ಮಾತ್ರ ಈ ರೇಟ್ ಸಿಗ್ತದೆ. ಅಂಥದನ್ನು ತಗೊಂಡ್ಬಂದು ನಾವು ನಮ್ಮ ಏನು ಸಂಸ್ಕರಣಾ ಘಟಕದಲ್ಲಿ ಸಂಸ್ಕರಣೆ ಮಾಡಿದಂಥ ಅಕ್ಕಿಯನ್ನು ಪ್ಯಾಕ್ ಮಾಡಿ ಮಾರಿದಾಗ ಅವರಿಗೆ ಮಿನಿಮಮ್ ಆಗಿ 75 ರಿಂದ 90 ರೂಪಾಯಿವರೆಗೆ 1 ಕೆಜಿ ಮಾರಾಟ ಮಾಡಬಹುದು. ಅದೇ ರೀತಿಯಾಗಿ ಅದರಲ್ಲಿಂದ ಬಂದಂಥ ಒಂದು ಏನು ಈ ಬ್ರೋಕನ್ಸ್ ಅತ್ತೀವಿ ತುಂಡು ಕಾಳುಗಳಿರ್ತವೆ ಅವುಗಳನ್ನು ನಾವು ಈ ಅದನ್ನು ಆಲ್ಮೋಸ್ಟ್ 60-65 ರೂಪಾಯಿ ಕಿಲೋ ಮಾರ್ತದೆ ಅದು. ಅದನ್ನು ನಾವು ಸರಿಯಾಗಿ ಅದನ್ನು ರವಾ ಮಾಡಿ ಅಥವಾ ಹಿಟ್ಟು ಮಾಡಿದಾಗ ಅದು 80-85 ರೂಪಾಯಿ ತನಕ ಅದು ಹೋಗ್ತದೆ. ಅದೇ ರೀತಿಯಾಗಿ ನಾವು ಆ ಒಂದು ಏನು ನವಣೆಯನ್ನು ಹಿಟ್ಟನ್ನು ಮಾಡಿ ಆ ಹಿಟ್ಟನ್ನು ನಾವು ಏನಾದರೂ ಬ್ರೆಡ್ ಮಾಡಿದಾಗಲಿ ಅಥವಾ ಬಿಸ್ಕಿಟ್ ಮಾಡೋದಾಗಲಿ ಇಂಥ ಒಂದು ಮಾಡಿದಾಗ ಒಂದು 1/4 ಕೆಜಿಗೆ ನಾವು 100 ರೂಪಾಯಿನ ಗಳಿಸಬಹುದಾಗಿದೆ. ಹೇಗೆ ತಮ್ಮ ವಿಶ್ವವಿದ್ಯಾಲಯ ಸಿರಿಧಾನ್ಯವನ್ನ ಬೆಳೆದಂತ ರೈತರಿಂದ ಉತ್ತಮ ಗುಣಮಟ್ಟದ ಸಿರಿಧಾನ್ಯವನ್ನ ಖರೀದಿ ಮಾಡತಕ್ಕಂಥ ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ಆಗ್ಬೋದು ಅಂತ ಹೇಗೆ? ಇದು ಸ್ವಲ್ಪ ಕಷ್ಟದ ಕೆಲಸ. ಯಾಕಂತಂತಂದ್ರೆ ಇದರಲ್ಲಿ ನಾವು ತಂತ್ರಜ್ಞಾನಗಳನ್ನ ಬೆಳೆಸೋ ಕಡೆ ಹೆಚ್ಚಿಗೆ ಗಮನ ಕೊಡ್ತಾ ಇದ್ದೀವಿ, ಅದನ್ನ ಪ್ರಚುರಪಡಿಸುವ ಬಗ್ಗೆ ಹೆಚ್ಚಿಗೆ ಗಮನ ಹರಿಸಬೇಕಾಗಿದೆ, ಮತ್ತು ಇನ್ನೂ ಹೆಚ್ಚು ಹೆಚ್ಚು ಎಂಟರ್ಪ್ರಿನರ್ಸ್ ಅನ್ನ ಬೆಳೆಸಬೇಕಾಗಿದೆ. ಇನ್ನೂ ಒಂದು ಈ ಮಾರುಕಟ್ಟೆಯಲ್ಲಿ ನಮ್ಮ ಸಿರಿಧಾನ್ಯಗಳಿಂದ ಮಾಡಿದಂತ ವಿವಿಧ ಪೌಷ್ಟಿಕ ಭರಿತ ಒಂದು ಏನು ಆಹಾರ ಪದಾರ್ಥಗಳನ್ನು ಮಾಡಲಿಕ್ಕೆ ಹೆಚ್ಚು ಒತ್ತು ಕೊಟ್ಟು ಆ ಕಡೆ ನಾವು ಗಮನ ಕೊಡ್ತಾ ಇದ್ವಿ. ಯಾಕಂತಂದ್ರೆ ಇದನ್ನ ನಾವು ಏನು ಮಾರುಕಟ್ಟೆಯ ಬಗ್ಗೆ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಸಾಧ್ಯವಾಗದೇ ಇರಬಹುದು, ಮುಂದಿನ ದಿವಸಗಳಲ್ಲಿ ಅದು ಸಹ ನಾವು ಮಾಡಿಕೊಡಬಹುದಾಗಿದೆ. ಈಗ ಹಿಂದಿನ ದಿನಗಳಲ್ಲೆಲ್ಲ ಸಿರಿಧಾನ್ಯವನ್ನ ಬಡವರ ಬೆಳೆ ಬಡವರ ಆಹಾರ ಅಂತ ಹೇಳ್ತಿದ್ರು, ಆದ್ರೆ ಇತ್ತೀಚೆಗೆ ಶ್ರೀಮಂತರ ಆಹಾರ ಆಗ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಸಣ್ಣ ಪ್ರಮಾಣದಲ್ಲಿ ಸಿದ್ಧ ವಸ್ತುಗಳನ್ನು